क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಸ್ವಾಗತ ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ರೈತ ಬಾಂಧವರೇ, ತಾವುಗಳೆಲ್ಲ ಅನೇಕ ಬೆಳೆಗಳನ್ನು ಬೆಳೆದು ಆ ಮುಖೇನ ದೇಶದ ಆಹಾರ ಉತ್ಪಾದನೆಗೆ ತಮ್ಮ ಕೊಡುಗೆಯನ್ನು ನೀಡೋದ್ರ ಜೊತೆಗೆ ತಮ್ಮ ಜೀವನ ಮಟ್ಟವನ್ನು ಕೂಡ ಸುಧಾರಿಸಿಕೊಂಡು ಮತ್ತು ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಂಡಂಥ ತಾವುಗಳು. ಈ ಅನೇಕ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳು, ಜೊತೆಗೆ ತರಕಾರಿ ಬೆಳೆಗಳು, ಹೀಗೆ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದು ಆ ಮುಖೇನ ತಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸಿಕೊಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ಒಂದಾದಂಥ ಮೆಣಸಿನಕಾಯಿ, ಇದಕ್ಕೆ ಯಾವೆಲ್ಲ ರೋಗಗಳು ಬರ್ತವೆ, ಹೇಗೆ ಅದನ್ನು ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕು, ಮತ್ತು ರೋಗ ಬರುವುದಕ್ಕಿಂತ ಪೂರ್ವದಲ್ಲಿ ಹೇಗೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರೊಂದಿಗೆ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಡಾಕ್ಟರ್ ನಮಸ್ಕಾರ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ. ನಮಸ್ಕಾರ ಡಾಕ್ಟರ್. ನಮ್ಮ ರೈತ ಬಾಂಧವರ ಜೀವನದಲ್ಲಿ ಈ ಮೆಣಸಿನಕಾಯಿ ಬೆಳೆ ಇತ್ತೀಚೆಗೆ ಬಹುಮುಖ್ಯವಾದ ಸ್ಥಾನವನ್ನಾಗಿ ಅಲಂಕರಿಸಿದೆ, ಜೊತೆಗೆ ವಿಶೇಷವಾಗಿ ಬಳ್ಳಾರಿಗೆ ಇದು ಇನ್ನಷ್ಟು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ, ಪಸರಿಸಿಕೊಂಡಿದೆ. ಹಾಗೆಯೇ ಒಂದು ಕಾಲಕ್ಕೆ ನಾವು ಬ್ಯಾಡಗಿನೇ ಈ ಮೆಣಸಿನಕಾಯಿಗೆ ಸೂಕ್ತವಾದ ಸ್ಥಳ ಅಥವಾ ಒಂದು ಹವಗುಣ ವಾತಾವರಣ ಅಂಥೇಳಿ ನಾವು ನಿರ್ಧರಿಸಿದ್ವಿ. ಆದರೆ ಅದಕ್ಕೆ ಹೊರತಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಇದಕ್ಕೆ ಸೂಕ್ತವಾದ ಪ್ರದೇಶ, ಹವಗುಣ, ಮತ್ತು ರೈತರಿಗೂ ಕೂಡ ಸುಲಭವಾಗಿ ಈ ಬೆಳೆಯನ್ನು ಬೆಳೆದು ಆದಾಯವನ್ನು ಗಳಿಸ್ಕೊಳ್ಬಹುದು ಅನ್ನುವಂಥ ಅನೇಕ ಪ್ರಯೋಗಾತ್ಮಕ ಒಂದು ಕೆಲಸವನ್ನು ಕೂಡ ನಮ್ಮ ರೈತರು ಕೈಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಬಳ್ಳಾರಿ ಜಿಲ್ಲೆಯ ಪ್ರಮುಖ ಬೆಳೆಯಾಗಿ ಹೊರಹೊಮ್ಮಲಿಕ್ಕೆ ಮೆಣಸಿನಕಾಯಿ ಈಗಾಗಲೇ ಸಿದ್ಧವಾಗಿದೆ. ಈ ನಿಟ್ಟಿನೊಳಗೆ ಈ ಮೆಣಸಿನಕಾಯಿ ಬೆಳೆಗೆ ಪ್ರಮುಖವಾಗಿ ಬರುವಂಥ ರೋಗಗಳು ಮತ್ತು ಆ ರೋಗದಿಂದ ನಮ್ಮ ರೈತರು ಏನೆಲ್ಲ ಹತೋಟಿ ಕ್ರಮವನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಆರಂಭಿಕವಾಗಿ ಈ ಮೆಣಸಿನಕಾಯಿಗೆ ಯಾವ್ಯಾವ ರೋಗಗಳು ಬರಬಹುದು ಅಂತ. ನಮಸ್ಕಾರ. ಇವಾಗ ಮೆಣಸಿನಕಾಯಿ ಬೆಳೆ ಪ್ರಮುಖವಾಗಿ ಮುಂಗಾರು ಬೆಳೆ, ತರಕಾರಿ ಬೆಳೆಯಾಗಿ ಹೊರಹೊಮ್ಮುತ್ತದೆ. ಈ ಬೆಳೆಯಲ್ಲಿ ವಾಯುಗುಣಕ್ಕೆ ಅನುಗುಣವಾಗಿ ಮತ್ತು ತಳಿಗಳ ನಿರೋಧಕ ಶಕ್ತಿ ಅನುಗುಣವಾಗಿ ಹಲವಾರು ವಿವಿಧ ರೋಗಗಳನ್ನು ಕಾಣ್ಬೋದು. ಈ ವಾಯುಗುಣ ಅನುಗುಣ ನಾವು ಮುಂಗಾರುವಿನಲ್ಲಿ ಮತ್ತು ತುಂತುರು ಮಳೆ, ಹೆಚ್ಚಿನ ಆರ್ದ್ರತೆ ಇರುವ ವಾತಾವರಣದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಕ್ಕಂಥ ರೋಗಗಳಂದರೆ ಸಸಿಕೊಳೆ ರೋಗ ಮತ್ತು ನೆಟೆ ರೋಗ ಅಂತಾರೆ. ಅದಾಗಿ ಮತ್ತು ಇವೆರಡು ನೆಟೆ ರೋಗಗಳು ಮತ್ತು ಸಸಿಕೊಳೆ ರೋಗಗಳು ಹೆಚ್ಚಾಗಿ ನೀರು ನಿಲ್ಲುವ ತಗ್ಗು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ. ಹಾಗೂ ಅದರಲ್ಲಿ ಇವೆರಡು ರೋಗಗಳು, ಸಸಿಕೊಳೆ ರೋಗ ಮತ್ತು ನೆಟೆ ರೋಗಗಳು, ಎರಡೂ ಸಹ ಶಿಲೀಂಧ್ರ ರೋಗಕಾರಕ ಜೀವಿಯಿಂದ ಹರಡ್ತದೆ. ಸೊ ಇನ್ನು ಏನು ಹೇಳಬೇಕು ಅಂತಂದರೆ ಈ ಸಸಿಕೊಳೆ ರೋಗ, ಈಗ ಮೊದಲನೇದು ತುಂತುರು ಮಳೆ ಮತ್ತು ನೀರು ನಿಲ್ಲುವ ಜಾಗ ಅತಿ ಹೆಚ್ಚಾಗಿ ತಗ್ಗು ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆ ಇರುವ ಒಂದು ಜಾಗದಲ್ಲಿ ಸಸಿಗಳನ್ನು ನಾಟಿ ಮಾಡುವ ಮುನ್ನ ಅಥವಾ ಸಸಿ ಮಡಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ರೋಗ ಅಂದರೆ ಸಸಿಕೊಳೆ ರೋಗ. ಈ ಕೊಳೆ ರೋಗ ಇದು ಒಂದು ಪಿಥಿಯಂ ಎಂಬ ಶಿಲೀಂಧ್ರ ರೋಗದಿಂದ ಬರ್ತದೆ. ಈ ಪಿಥಿಯಂ ಶಿಲೀಂಧ್ರ ರೋಗ ಹೆಚ್ಚಾಗಿ ನೀರು ನಿಲ್ಲುವ ತೇವಾಂಶ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇತ್ತು ಅಂದರೆ ಈ ರೋಗದ ಬಾಧೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಈ ಒಂದು ಸಸಿಕೊಳೆ ರೋಗದಲ್ಲಿ ಪ್ರಮುಖವಾಗಿ ಕಾಣುವ ರೋಗದ ಲಕ್ಷಣ ಅಂತಂದರೆ ಬೀಜ ಮೊಳಕೆ ಒಡೆದ ನಂತರ ಬೇರು ಕೊಳೆಯಲಿಕ್ಕೆ ಆರಂಭವಾಗ್ತದೆ. ಬೇರು ಕೊಳೆತು ನಂತರ ಸಸಿಗಳಲ್ಲಿ ಕಾಂಡ ಕೊಳೆಯುವಿಕೆ ಆರಂಭವಾಗ್ತದೆ. ತದನಂತರ ಸಸಿಗಳು ಸಂಪೂರ್ಣ ಕೊಳೆತು ಸಾಯುವಿಕೆಯನ್ನು ಕಾಣ್ಬೋದು. ಇದು ಸಸಿ ಮಡಿಯಲ್ಲೂ ಕಾಣ್ತೀವಿ. ಒಂದೊಂದು ಸರಿ ಕೆಲವರು ಸಸಿ ಮಡಿ ಬಿಡೋದಿಲ್ಲ, ಕೆಲವರು ಬೀಜನ ಡೈರೆಕ್ಟಾಗೆ ಊರ್ತಾರೆ. ಅಂಥ ಸಮಯದಲ್ಲಿ ಎಲ್ಲಿ ಹೆಚ್ಚಿನ ನೀರು ನಿಲ್ಲುವ ಜಾಗ ಇರ್ತದೆ ಅಲ್ಲಿ ಈ ಸಸಿಕೊಳೆ ರೋಗ ಕಾಣ್ಬೋದು. ಇಂಥ ರೋಗನ ಈ ರೋಗ ಬಂದ ನಂತರ ಅಥವಾ ಬರುವ ಮುಂಚೆ ಈ ರೋಗನ ತಡೆಗಟ್ಟಲಿಕ್ಕೆ ನಾನು ಒಂದೊಂದೇ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಕೊಂತ ಹೋಗ್ತೀನಿ. ಈ ಸಸಿಕೊಳೆ ರೋಗ ಮತ್ತು ಸಸಿಕೊಳೆ ರೋಗ ಅಥವಾ ಬೀಜಕೊಳೆ ರೋಗ ಬರುವ ಒಂದು ಸ್ಥಳದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಈ ಹೆಚ್ಚಾಗಿ ಏರುಮಡಿ ಸಸಿಮಡಿಯನ್ನು ಮಾಡ್ತಾರೆ, ಅಂದರೆ ನೀರನ್ನು ಬಸಿದು ಹೋಗತಕ್ಕಂಥ ಸಸಿಮಡಿಯನ್ನು ಮಾಡಿ ಸಸಿಮಡಿಯಲ್ಲಿ ಬೀಜವನ್ನು ಹೂರ್ತಾರೆ. ಆ ಥರ ಮಾಡೋದ್ರಿಂದ ಈ ನೀರು ನಿಲ್ಲದು ತಪ್ಪಿ ಹೋಗ್ತದೆ. ಹಾಗಾಗಿ ಈ ಒಂದು ಕೊಳೆ ರೋಗದ ಶಿಲೀಂಧ್ರ ಕಡಿಮೆ ಇರುವ ಒಂದು ಸಾಧ್ಯತೆ ಇರ್ತದೆ. ಎರಡನೇದು, ಸಸಿಮಡಿಯಲ್ಲಿ ಬೀಜ ಬಿತ್ತುವಾಗ ಬೀಜೋಪಚಾರ ಮಾಡಿ ಬಿತ್ತಬೋದು. ಬೀಜೋಪಚಾರದಲ್ಲಿ ಎರಡು ವಿಧ, ಒಂದು ಜೈವಿಕ ಪೀಡನಾಶಕ ಅಂತ ಒಂದು ಟ್ರೈಕೋಡರ್ಮ ಪುಡಿ ಇದೆ. ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕವನ್ನು 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಈ ಒಂದು ಶಿಲೀಂಧ್ರ ರೋಗವನ್ನು ಬರೋದನ್ನು ತಡೆಗಟ್ಟುತ್ತದೆ. ಎರಡನೇದು, ಜೈವಿಕ ಶಿಲೀಂಧ್ರ ನಾಶಕವನ್ನು ಬೀಜೋಪಚಾರ ಮಾಡಿ ತದನಂತರ ಒಂದು 10 ನಿಮಿಷ ಆದಮೇಲೆ ನಾವು ಕಾರ್ಬನ್ಡೈಸಿಂ ಶಿಲೀಂಧ್ರ ಅಥವಾ ಕ್ಯಾಫ್ಟಾನ್ ಇರ್ಬೋದು, ಕಾರ್ಬನ್ಡೈಸಿಂ ಇರ್ಬೋದು, ಈ ಎರಡು ಶಿಲೀಂಧ್ರ ನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನು ಕಾರ್ಬನ್ಡೈಸಿಂ ಆಗ್ಬೋದು ಅಥವಾ ಕ್ಯಾಫ್ಟಾನ್ ಆಗ್ಬೋದು, ಇದನ್ನು 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಈ ಒಂದು ಸಸಿ ಮಡಿಯಲ್ಲಿ ಕಂಡುಬರ್ತಕ್ಕಂಥ ಸಸಿಕೊಳೆ ರೋಗನ ನಿರ್ವಹಣೆ ಮಾಡ್ಬೋದು. ಎರಡನೇದು, ಈಗ ಕೆಲವು ರೈತರು ಹೆಚ್ಚಾಗಿ ನಮ್ಮ ಬಳ್ಳಾರಿ ಸುತ್ತಮುತ್ತಲ ರೈತರು ಏನು ಮಾಡ್ತಾರೆ, ಹೆಚ್ಚಾಗಿ ಬೀಜವನ್ನು ಊರೋದು ಸಂಪ್ರದಾಯ ಇದೆ. ಈ ಊರುವ ಅಂದರೆ ಹೆಚ್ಚಾಗಿ ಈ ಥರ ಒಂದು ಬೆಳೆದಂಥ ಬೆಳೆಯಲ್ಲಿ ಸಸಿಗಳು ಮೊಳಕೆ ಒಡೆದು ನಂತರ ಎಲ್ಲಿ ತಗ್ಗು ಪ್ರದೇಶ ಮತ್ತು ನೀರು ನಿಲ್ಲುವ ಪ್ರದೇಶದಲ್ಲಿ ಈ ಸಸಿಕೊಳೆ ರೋಗ ಕಾಣಿಸ್ಕೊಳ್ತದೆ. ಇಂಥ ಒಂದು ಸಂದರ್ಭ ಬಂದಾಗ ಹೆಚ್ಚಿನ ನಾವು ಪ್ರತಿಕೂಲವಾಗಿ ನಾವು ಆ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ತೆಗಿಬೇಕು, ಅಂದರೆ ನೀರನ್ನು ಡ್ರೈನ್ ಔಟ್ ಮಾಡಬೇಕು ಒಂದು. ಎರಡನೇದು, ಸಸಿ ಕೊಳೆದಂಥ ಪ್ರದೇಶ ಆ ಒಂದು ಪ್ರದೇಶವನ್ನು ಅಥವಾ ಒಂದು ಜಾಗವನ್ನು ನಾವು ಶಿಲೀಂಧ್ರನಾಶಕದಿಂದ ಉಪಚರಿಸಿದರೆ, ಶಿಲೀಂಧ್ರನಾಶಕ ಕಾರ್ಬನ್ಡೈಸಿಂ ಇರ್ಬೋದು, ಸಾಫ್ ಅಂದರೆ ಕಾರ್ಬನ್ಡೈಸಿಂ ಮತ್ತು ಮ್ಯಾಂಕೋಜಮ್ ಎಂಬ ಶಿಲೀಂಧ್ರನಾಶಕದಿಂದ ಅದನ್ನು ಬೇರುಗಳಿಗೆ ಉಪಚರಿಸುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಎರಡನೇ ಪ್ರಮುಖವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತಂದರೆ ಸೊರಗು ರೋಗ ಅಂತ, ಮೆಣಸಿನಕಾಯಿಯಲ್ಲಿ ಬರತಕ್ಕಂಥ ನೆಟೆ ರೋಗ ಅಥವಾ ಸೊರಗು ರೋಗ ಅಂತ. ಈ ನೆಟೆ ರೋಗ ಅಂತಂದರೆ ಎರಡು ವಿಧವಿದೆ, ಒಂದು ಶಿಲೀಂಧ್ರದಿಂದ ಬರತಕ್ಕಂಥ ನೆಟೆ ರೋಗ, ಇನ್ನೊಂದು ದುಂಡಾಣುವಿನಿಂದ ಬರತಕ್ಕಂಥ ನೆಟೆ ರೋಗ. ಈ ಶಿಲೀಂಧ್ರದಿಂದ ಬರತಕ್ಕಂಥ ನೆಟೆ ರೋಗದಂದರೆ ಇದು ಭಾಳ ಸಾಧಾರಣವಾಗಿ ನಿಧಾನವಾಗಿ ಹರಡ್ತಕ್ಕಂಥ ರೋಗ ಶಿಲೀಂಧ್ರ ರೋಗ. ಆಮೇಲೆ ಅದೇ ದುಂಡಾಣು ರೋಗ ಅಂತಂದರೆ ಹೆಚ್ಚಾಗಿ ಈ ಬ್ಯಾಕ್ಟೀರಿಯಾ ಹೆಚ್ಚು ಮಲ್ಟಿಪ್ಲಿಕೇಶನ್ ಫಾಸ್ಟ್ ಆಗೋದ್ರಿಂದ ಈ ದುಂಡಾಣು ರೋಗ, ದುಂಡಾಣು ನೆಟೆ ರೋಗ ಭಾಳ ಆತಂಕಕಾರಿಯಾಗಿರ್ತದೆ. ಅಂದರೆ ಹೆಚ್ಚು ಪ್ರದೇಶದಲ್ಲಿ ಭಾಳ ಬೇಗ ಹರಡುವ ಸಾಧ್ಯತೆ ಇರ್ತದೆ. ಅದೇ ಶಿಲೀಂಧ್ರದಿಂದ ಬರ್ತಕ್ಕಂಥ ನೆಟೆ ರೋಗ ಭಾಳ ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿ ಹರಡ್ತಾ ಇರ್ತದೆ. ಸೊ ಇದು ಒಂದು ಪ್ರಮುಖ ವಿಂಗಡಣೆ ಮಾಡಲಿಕ್ಕೆ ನೆಟೆ ರೋಗದಲ್ಲಿ ಎರಡು ವಿಧ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ನೆಟೆ ರೋಗ ಮತ್ತು ದುಂಡಾಣು ನೆಟೆ ರೋಗ ಎರಡೂ ಸಹ ಭೂಮಿಯಲ್ಲೇ ಇರ್ತದೆ, ಎರಡೂ ರೋಗಕಾರಕ ಜೀವಿ ಭೂಮಿಯಲ್ಲೇ ಇರ್ತದೆ. ಸೊ ಹಾಗಾಗಿ ಲಕ್ಷಣಗಳು ಬೇರು ಕೊಳೆಯುತ್ತದೆ, ಕೊಳೆಯೋದ್ರಿಂದ ಆಹಾರ ಮತ್ತು ನೀರು ಸರಬರಾಜು ನಿಂತು ಹೋಗ್ಬಿಡ್ತದೆ. ಸೊ ಹಾಗಾಗಿ ಮೇಲಿನ ಗಿಡದಲ್ಲಿ ಎಲೆಗಳ ಲಕ್ಷಣಗಳು ಏನಾಗ್ತದೆ ಅಂದರೆ ಎಲೆಗಳು ಸಂಪೂರ್ಣ ಹಳದಿ ಆಗ್ತವೆ, ಆಮೇಲೆ ಕೆಳಮುಖವಾಗಿ ತಿರುಗ್ತವೆ, ಕೆಳಮುಖವಾಗಿ ತಿರುಗಿ ನಂತರ ಗಿಡಗಳು ಭಾಗಶಃ ಸೊರಗು ಹೋಗ್ತದೆ, ಸೊರಗುವ ಲಕ್ಷಣವನ್ನು ಕಾಣ್ತೀರ. ಆದರೆ ಶಿಲೀಂಧ್ರ ಸೊರಗು ರೋಗ ಮತ್ತು ದುಂಡಾಣು ಸೊರಗು ರೋಗದ ನೀವು ಯಾವ ರೀತಿ ವಿಂಗಡಣೆ ಮಾಡ್ತೀರಾ ಅಂದರೆ, ಇದು ಶಿಲೀಂಧ್ರ ಸೊರಗು ರೋಗ ಹೊಲದಲ್ಲಿ ಇದೆ ಅಂತಂದರೆ ನಿಧಾನವಾಗಿ ಹರಡ್ತಾ ಹೋಗ್ತದೆ, ಒಂದು ಗಿಡ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ. ಆದರೆ ದುಂಡಾಣು ಸೊರಗು ರೋಗ ಅತಿ ತೀವ್ರವಾಗಿ ಹರಡೋ ಸಾಧ್ಯತೆ ಇದೆ. ಸೊ ಇಲ್ಲಿ ಯಾಕೆ ಈಗ ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ನೀವು ಈ ಥರ ರೋಗ ಬಂದಾಗ ನೀವು ಅದಕ್ಕೆ ಸಂಬಂಧಪಟ್ಟ ರೋಗನಾಶಕ ಅಂದರೆ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡ್ಬೋದು, ಒಂದು ಬೇರಿಗೆ ಕೊಡ್ಬೋದು. ಆದರೆ ದುಂಡಾಣು ನಾಶಕಗಳನ್ನು ಕೊಡುವಾಗ ದುಂಡಾಣು ರೋಗ ಇದ್ದರೆ ಮಾತ್ರ ದುಂಡಾಣು ನಾಶಕ ಔಷಧಿಯನ್ನು ಬೇರುಗಳಿಗೆ ಕೊಡುವುದು ಸೂಕ್ತ. ಉದಾಹರಣೆಗೆ ಈಗ ಶಿಲೀಂಧ್ರ ನೆಟ್ಟ ರೋಗ ಬಂದಾಗ ಸಾಫ್ ಅಂದರೆ ಕಾರ್ಬನ್ಡೈಸಿಂ ಪ್ಲಸ್ ಮ್ಯಾಂಕೋಜಮ್ ಶಿಲೀಂಧ್ರನಾಶಕವನ್ನು 1 ಗ್ರಾಂ 1 ಲೀಟ್ರ್ ಅದನ್ನು ನಾವು ಸೊರಗು ರೋಗ ಪೀಡಿತ ಗಿಡಗಳಿಗೆ ಮತ್ತು ಆ ಕಡೆ ಸುತ್ತಮುತ್ತಲಿನ ಗಿಡಗಳಿಗೆ ಬೇರುಗಳಿಗೆ ಉಣಿಸುವುದರಿಂದ ಈ ಒಂದು ಶಿಲೀಂಧ್ರದ ನೆಟೆ ರೋಗವನ್ನು ಕಡಿಮೆ ಮಾಡ್ಬೋದು ಒಂದು. ಎರಡನೇದು, ಈ ರೋಗ ಪೀಡಿತ ಮೆಣಸಿನಕಾಯಿ ಸಾಲುಗಳಲ್ಲಿ ಟ್ರೈಕೋಡರ್ಮ ಪುಡಿ, ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕವನ್ನು ಅದು 1 ಕೆಜಿ ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನು 100 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಸಾಲುಗಳಲ್ಲಿ ಹಾಕಿ ಮಾಡೋದರಿಂದ ಈ ಜೈವಿಕ ಶಿಲೀಂಧ್ರ ಟ್ರೈಕೋಡರ್ಮ ಶಿಲೀಂಧ್ರ ಸೊರಗು ರೋಗದ ಬಾಧಿತ ರೋಗ ಜೀವಿಯನ್ನು ಆಕ್ರಮಿಸಿ ಅದನ್ನು ನಾಶಪಡಿಸುತ್ತೆ ಒಂದು ವಿಧ. ಎರಡನೇದು ಬೇವಿನ ಕಷ, ಬೇವಿನ ಹಿಂಡಿ, ಬೇವಿನ ಹಿಂಡಿನೂ ಸಹ ನಾವು ಸಾಲುಗುಂಟ ಹಾಕ್ಬಿಟ್ಟು ಈ ಶಿಲೀಂಧ್ರ ರೋಗವನ್ನು ಕಡಿಮೆ ಮಾಡ್ಬೋದು. ಆದರೆ ಇನ್ನೊಂದು ಅಂಶ ಅಂತಂದ್ರೆ ಇಲ್ಲಿ ದುಂಡಾಣು ಸೊರಗು ರೋಗ, ದುಂಡಾಣು ಸೊರಗು ರೋಗ ಬಂದಾಗ ಸಾಧಾರಣವಾಗಿ ಶಿಲೀಂದ್ರನಾಶಕ ಕೆಲಸ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ದುಂಡಾಣು ನಾಶಕಗಳು ಅವು ವಿಧವಾಗಿದ್ದಾವೆ. ಉದಾಹರಣೆಗೆ ಈ ಬ್ಯಾಕ್ಟೀರಿಯಾ ನಾಶಕ ಅಂತ ಬರುತ್ತೆ, ಅದು ಬ್ಯಾಕ್ಟೀರಿಯಾ ನಾಶಕ ಇರ್ಬೋದು, ಇಲ್ಲ ಸ್ಟೆಪ್ಟಮೈಸಿನ್ ಸಲ್ಫೇಟ್ ಇರ್ಬೋದು. ಇವೆರಡು ದುಂಡಾಣು ನಾಶಕಗಳನ್ನು ನಾವು ಕಾಪರಾಕ್ಸಿಕ್ಲೋರೈಡ್ ಬ್ಲೈಟಾಕ್ಸ್ ಅನ್ನ ಇನ್ನೊಂದು ಅದು ದುಂಡಾಣು ನಾಶಕಗಳನ್ನು ಎರಡನ್ನೂ ಸಹ ಮಿಶ್ರಣ ಮಾಡಿ ಬೇರಿಗೆ ಅಥವಾ ಸಾಲುಗಳಲ್ಲಿ ಗಿಡಗಳ ಬುಡಗಳಿಗೆ ಸುರಿಯುವುದರಿಂದ ಈ ದುಂಡಾಣು ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ಈ ನೆಟ್ಟೆ ರೋಗಗಳಲ್ಲಿ ಸಾಧಾರಣವಾಗಿ ಈ ಶಿಲೀಂಧ್ರ ನೆಟ್ಟೆ ರೋಗಗಳು ಹೆಚ್ಚಿನ ಪ್ರದೇಶದಲ್ಲಿ ಕಾಡ್ತಾ ಇದೆ. ರೈತರು ತಾವು ಈ ನೆಟ್ಟೆ ರೋಗಗಳಲ್ಲಿ ದುಂಡಾಣು ರೋಗನ ಅಥವಾ ಶಿಲೀಂಧ್ರ ರೋಗನ ಗುರುತಿಸ್ಕೋಬೇಕು ಅಂತಂದರೆ ಒಂದು ಸಿಂಪಲ್ ಟೆಸ್ಟ್ ಇದೆ, ಒಂದು ಅದಕ್ಕೆ ಓಜ್ ಟೆಸ್ಟ್ ಅಂತಾರೆ. ಏನಪ್ಪ ಅಂತಂದರೆ ಓಜ್ ಟೆಸ್ಟ್ ಅಂದರೆ ಈ ಏನು ಸೊರಗಿರೋ ಬೇರುಗಳನ್ನು ತೆಗೆದುಕೊಂಡು ಒಂದು ಗ್ಲಾಸ್ ನೀರಲ್ಲಿ ಇಟ್ಬಿಟ್ಟು ಆ ಒಂದು ಬೇರಿನ ಭಾಗದ ಅಂದರೆ ಕೊಳೆತಂಥ ಬೇರಿನ ಭಾಗದ ಅದರಲ್ಲಿ ಸ್ವಲ್ಪ ಅರ್ಧ ಹಸಿ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಇನ್ನರ್ಧ ಕೊಳೆತಿರ್ಬೇಕು. ಅಂಥ ಒಂದು ಜಾಗವನ್ನು ಬ್ಲೇಡಿನಿಂದ ಒಂದು ಸ್ಕ್ರ್ಯಾಪ್ ಮಾಡಿಕೊಂಡು ಆ ಫ್ಲೇಕನ್ನು ಅಂದರೆ ಬಂದಿರತಕ್ಕಂಥ ಒಂದು ಸಣ್ಣ ದಾರದ ಒಂದು ಬೇರನ್ನು ದಾರದ ಆಕಾರದ ಬೇರನ್ನು ನೀರಿನಲ್ಲಿ ಹದ್ದಬೇಕು. ಆವಾಗ ಆ ಅದ್ದಿದ ಬೇರಿನಿಂದ ಬ್ಯಾಕ್ಟೀರಿಯಾ ದುಂಡಾಣು ಜೀವಿ ದ್ರವ ರೂಪದಲ್ಲಿ ನೀರಿನಲ್ಲಿ ಬರ್ತಾ ಇರ್ತದೆ. ಅದನ್ನು ಕಾಣ್ಬೋದು ನೀವು, ಗ್ಲಾಸಲ್ಲಿ ನೀರು ಕುಡಿತೀವಲ್ಲ ಅಂಥ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ನೀರು ಇಟ್ಬಿಟ್ಟು ಆ ಒಂದು ಬೇರನ್ನು ಹದ್ದಿದಾಗ ಅದರಿಂದ ದುಂಡಾಣಿನ ದ್ರವ ಕೆಳಗೆ ಬರ್ತಾ ಇರ್ತದೆ. ಇದು ಸಿಂಪಲ್ ಟೆಸ್ಟ್. ಎಲ್ಲಿ ಈ ಹೊಲದಲ್ಲಿ ಸಹ ರೈತರು ದುಂಡಾಣು ರೋಗದ ನೆಟ್ಟೆ ರೋಗವನ್ನು ಪರೀಕ್ಷೆ ಮಾಡ್ಕೋಬೋದು. ಸೊ ಈ ಥರ ಮಾಡೋದ್ರಿಂದ ಅಲ್ಲಿ ರೈತರು ತಾವೇ ಶಿಲೀಂಧ್ರ ನಾಶಕನೋ ಅಥವಾ ದುಂಡಾಣು ನಾಶಕವನ್ನು ಹೊಲಗಳಲ್ಲಿ ಬುಡಗಳಿಗೆ ಕೊಡುವುದನ್ನು ಅರಿತುಕೋಬೋದು ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಗುಂಪಿನ ಒಂದು ರೋಗ ಅಂತಂದರೆ ಈ ರೀತಿ ಇನ್ನೊಂದು ಬಾಧಿತ ಅಂದರೆ ಈ ಒಂದು ಮೆಣಸಿನಕಾಯಿಯಲ್ಲಿ ಕೊಡ್ತಕ್ಕಂಥ ಸಮಸ್ಯೆ ಅಂತಂದರೆ ಹಿಂಗಾರಿನಲ್ಲಿ ಬರ್ತಕ್ಕಂಥ ಬೂದಿ ರೋಗ. ಈ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ಇನ್ನು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಹೆಚ್ಚಿನ ವಾತಾವರಣದಲ್ಲಿ ಕೋಲ್ಡ್ ಟೆಂಪ್ರೇಚರ್, ನಂತರ ಬೆಳಗಿನ ಜಾವ ಭಾಳ ಕೋಲ್ಡ್ ಇರ್ತದೆ, ಆಮೇಲೆ ಮಧ್ಯಾಹ್ನದ ಬಿಸಿಲಿನ ವಾತಾವರಣ ಜಾಸ್ತಿ, ಡ್ರೈ ಸ್ಪೆಲ್ ಅಂತಾರೆ. ಈ ವಾತಾವರಣ ಇದ್ದರೆ ಈ ಬೂದಿ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಈ ಬೂದಿ ರೋಗ ಬಂದಾಗ ಎಲೆಗಳು ಏನಾಗ್ತವೆ ಅಂತಂದರೆ ಎಲೆಗಳ ಮೇಲೆ ಫಸ್ಟು ಹಳದಿ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಹಳದಿ ಚುಕ್ಕೆ ಆದಮೇಲೆ ನಂತರ ಹಳದಿ ಚುಕ್ಕೆಗಳು ಒಂದಕ್ಕೊಂದಕ್ಕೂ ತಾಗಿ ಸ್ವಲ್ಪ ನಿಧಾನವಾಗಿ ಎಲೆಗಳನ್ನು ಸಂಪೂರ್ಣ ಹಳದಿ ಪರಿವರ್ತನೆ ಆಗ್ತದೆ. ಎಲೆಗಳ ಮೇಲೆ ಭಾಗದಲ್ಲಿ ಬೂದಿ ಆಕಾರದ ಪುಡಿಯನ್ನು ಕಾಣ್ಬೋದು. ಈ ಬೂದಿ ಆಕಾರದ ಪುಡಿ ಮತ್ತು ಎಲೆ ಹಳದಿ ಆಗ್ತಾ ಹೋದಾಗ ಪತ್ರಹರಿತ ಕಡಿಮೆ ಆಗ್ತದೆ. ಪತ್ರಹರಿತ ಕಡಿಮೆ ಆದಾಗ ಸಾಧಾರಣವಾಗಿ ಅದರದ ಒಂದು ಫೋಟೋಸಿಂಥಸಿಸ್ ಎಲ್ಲ ಕಡಿಮೆ ಆಗಿ ಈ ಪ್ರೊಡಕ್ಷನ್ ಅಂದರೆ ಬೆಳವಣಿಗೆ ಕುಂಠಿತವಾಗ್ತದೆ. ಆಮೇಲೆ ಎಲೆ ಸಾಮಾನ್ಯವಾಗಿ ಈ ಬೂದಿ ರೋಗ ತೀವ್ರವಾದಂಗೆ ಎಲೆಗಳು ಉದುರಲಿಕ್ಕೆ ಆರಂಭವಾಗ್ತವೆ. ಜಾಸ್ತಿ ಎಲೆ ಉದುರಿದಾಗ ಈ ಕಾಯಿ ಕಟ್ಟೋದು ಕಡಿಮೆ ಆಗ್ತದೆ. ಸೊ ಹಾಗಾಗಿ ಈ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಸಮಸ್ಯೆ ನವಂಬರಿಂದ ಡಿಸೆಂಬರ್ ಜನವರಿವರೆಗೂ ತೀವ್ರವಾಗಿ ಹೋಗುವ ಸಾಧ್ಯತೆ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಬೂದಿ ರೋಗ ಒಂದು ಶಿಲೀಂಧ್ರ ರೋಗ, ಹಾಗಾಗಿ ಶಿಲೀಂಧ್ರ ನಾಶಕವನ್ನು ಆಯ್ದುಕೋಬೇಕು. ಈ ಶಿಲೀಂಧ್ರ ರೋಗ ಇದು ಭೂಮಿಯಲ್ಲಿರೋದಿಲ್ಲ ನೋಡಿ, ನೆಟ್ಟೆ ರೋಗ ಬಂದಾಗ ಶಿಲೀಂಧ್ರ ರೋಗ ಭೂಮಿಯಲ್ಲಿರ್ತದೆ, ಇದು ಬೂದಿ ರೋಗ ಇದು ಭೂಮಿಯಲ್ಲಿರಲ್ಲ, ಇದು ಎಲೆಗಳ ಮೇಲೆ ಇರ್ತದೆ. ಸೊ ಹಾಗಾಗಿ ಶಿಲೀಂಧ್ರ ನಾಶಕವನ್ನು ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ಕಾರ್ಬನ್ ಡೈಜಿಮ್ 1 gram 1 liter ಸಿಂಪರಣೆ ಮಾಡ್ಬೋದು. ಇಲ್ಲ ನಂತರ ಪ್ರತಿ ವಾರ 7 ದಿನಗಳ ಅಂತರದಲ್ಲಿ ಇನ್ನೂ ಕೆಲವು ಶಿಲೀಂಧ್ರ ನಾಶಕಗಳಿವೆ, ಉದಾಹರಣೆಗೆ ವೆಟಬಲ್ ಸಲ್ಫರ್ ಅದು 2 gram 1 liter ಅದು ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ಬೋದು. ತದನಂತರ ಇನ್ನು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥ ಶಿಲೀಂಧ್ರ ನಾಶಕಗಳ ಹೆಸರುಗಳಂದರೆ ಉದಾಹರಣೆಗೆ ಎಕ್ಸಾಕೊನೊಝೋಲ್ ಅಂತ ಇದೆ, ಎಕ್ಸಾಕೊನೊಝೋಲ್ 1 ml 1 liter. ಇಲ್ಲ ಡೈಫೆನ್ ಕೊನೊಝೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಅದು 0.5 ml 1 liter, ಅಂದರೆ 0.5 ml 1 liter ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಇನ್ನೊಂದು ಅಂಶ ಅಂತಂದರೆ ರೈತರು ಈ ಬೂದಿ ರೋಗಕ್ಕೆ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಸಸಿಗಳನ್ನು ಸಸಿಗಳ ಅಂತರಗಳನ್ನು ಕಾಪಾಡ್ಕೋಬೇಕು. ಈ ನಾಟಿ ಮಾಡಿದ ನಂತರ ಅಥವಾ ಬೀಜ ಬಿತ್ತಿದ ನಂತರ ಒಂದು ಜಾಗದಲ್ಲಿ ಒಂದು ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, 2-3 ಸಸಿಗಳಿರ್ತವೆ. ಇಂಥ ಒಂದು ಒತ್ತೊತ್ತಾಗಿ ಬೆಳೆದಂಥ ಒಂದು ಪ್ರದೇಶದಲ್ಲಿ ಈ ಬೂದಿ ರೋಗದ ಹಾವಳಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಬಿತ್ತುವಾಗ ಅಥವಾ ನಾಟಿ ಮಾಡುವಾಗ ಒಂದು ಜಾಗದಲ್ಲಿ ಒಂದೇ ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಕೋಬೇಕು. ಸೊ ಇಷ್ಟು ಬೂದಿ ರೋಗದ ಸಮಸ್ಯೆ. ಸೊ ಇನ್ನು ಏನಂದರೆ ಇನ್ನು ಒಂದು ಬಹಳ ಅತಿ ಹೆಚ್ಚಾಗಿ ಸಮಸ್ಯೆ ಕಾಡ್ತಾ ಇರೋದಂತಂದರೆ ಮೆಣಸಿನಕಾಯಿಯಲ್ಲಿ ಮುಟ್ಟು ರೋಗ, ಎಲೆ ಮುದುಡು ರೋಗ ಅಂತ ಬರ್ತದೆ. ಸೊ ಇದು ಒಂದು ಏನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಇಳುವರಿಯನ್ನು ನಷ್ಟ ಮಾಡ್ತಕ್ಕಂಥ ರೋಗ ಅಂದರೆ ಎಲೆ ಮುದುಡು ರೋಗ. ಈ ಎಲೆ ಮುದುಡು ರೋಗ ಹೇಗೆ ಬರ್ತದೆ ಅಂದರೆ ರಸ ಇರೋ ಕೀಟಗಳಿಂದ ಬರ್ತದೆ. ರಸಹೀರ ಕೀಟಗಳಂದರೆ ಉದಾಹರಣೆಗೆ ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಅಥವಾ ಅನಿಮಲ್ಸ್ಗೆ ಹೆಂಗೆ ಟಿಕ್ಸು ಅಥವಾ ಮೈಟ್ಸು ಇದರಿಂದ ಹೇಗೆ ರೋಗ ಹರಡ್ತಾವೋ ಹಾಗೆಯೇ ಈ ಗಿಡಗಳಲ್ಲೂ ಸಹ ನಂಜು ರೋಗಗಳು ಬರ್ತಾಯಿರ್ತವೆ. ನಂಜು ರೋಗ ಅಂದರೆ ಈ ನಂಜು ರೋಗಗಳು ಒಂದ್ಸರಿ ರಸಹೀರ ಕೀಟಗಳು ಅದು ಉದಾಹರಣೆ ಥ್ರಿಪ್ಸ್ ಇರ್ಬೋದು, ಥ್ರಿಪ್ಸ್ ನುಸಿ ಅಂತಾರೆ, ಆಮೇಲೆ ಇನ್ನೊಂದು ಬಿಳಿ ನುಣ ಅಂತಾರೆ, ಇನ್ನೊಂದು ಅದರಲ್ಲಿ ಮೈಟ್ ನುಸಿ ಅಂತ. ಈ ಮೂರು ಕೀಟಗಳು ಅಂದರೆ ಹುಳುಗಳು ಬೇರೆ ರೋಗಪೀಡಿತ ಗಿಡಗಳಿಂದ ರಸವನ್ನು ಹೀರ್ಕೊಂಡು ಆರೋಗ್ಯವಂತ ಎಲೆಗಳ ಮೇಲೆ ರಸ ಇರುವಾಗ ಈ ರೋಗ ಸಾಮಾನ್ಯವಾಗಿ ಪ್ರಸಾರವಾಗ ಈ ಪ್ರಸಾರವಾಗೋದ್ರಿಂದ ಚಿಗುರೆಲೆಗಳ ಮೇಲೆ ಈ ರೋಗಗಳು ಕಾಣಿಸ್ಕೊಳ್ತವೆ. ಉದಾಹರಣೆಗೆ ಥ್ರಿಪ್ಸ್ ನುಸಿ ಆ ಒಂದು ಹುಳ ಎಲೆಗಳ ಮೇಲೆ ಇದು ಏನು ಮಾಡ್ತದೆ ಅಂದರೆ ಮೇಲ್ಮುಟ್ರನ್ನು ತರ್ತದೆ. ಅಂದರೆ ಮೇಲೆ ಎಲೆಗಳು ಸಾಧಾರಣವಾಗಿ ಮುದುಡು ಹಾಕ್ತದೆ, ಮುದುಡಾಗೋದ್ರಿಂದ ಚಿಕ್ಕ ಮುದುಡ್ಕೊಂಡು ಎಲೆಗಳು ಗಾತ್ರ ಚಿಕ್ಕವಾಗ್ತವೆ. ಈ ಥರ ಚಿಕ್ಕವಾಗೋದ್ರಿಂದ ಗಿಡ ಬೆಳವಣಿಗೆ ಕುಂಠಿತವಾಗ್ತದೆ. ಅದೇ ನೋಡಿ ಮೈಟ್ ನುಸಿ, ಇನ್ನೊಂದು ಮೈಟ್ ನುಸಿ ಅಂತ ಒಂದು ಕೀಡೆ ಇದೆ, ಅದು ಬಂದುಬಿಟ್ಟು ಈ ಒಂದು ರೋಗದಲ್ಲಿ ಕೆಳಮುಖವಾಗಿ ಎಲೆಗಳು ಮುದುಡ್ಕೊಳ್ತವೆ, ಅದು ಥ್ರಿಪ್ಸಲ್ಲಿ ಮೇಲ್ಮುಖವಾಗಿ ಮುದುಡ್ಕೊಳ್ತದೆ. ಈ ಎರಡು ನೋಡಿ ಎರಡು ವಿಶ್ಲೇಷಣೆ ಮಾಡ್ಬೋದು, ಎರಡು ಟೈಪು ಲಕ್ಷಣಗಳನ್ನು ಕಾಣ್ಬೋದು. ಈ ಎಲ್ಲ ಕಾಂಪ್ಲೆಕ್ಸ್ ಆಗೋದ್ರಿಂದ ಇದಕ್ಕೆ ಎಲೆ ಮುದುಡು ರೋಗ ಅಂತಾರೆ. ಅಂದರೆ ಥ್ರಿಪ್ಸಿಂದ ಬರುತ್ತೆ, ಮೈಟಿಂದ ಬರುತ್ತೆ, ಮತ್ತು ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಕಾಡ್ತಕ್ಕಂಥ ಇದು ನಂಜು ಮುದುಡು ರೋಗದಲ್ಲಿ ಎಲೆ ಮುದುಡು ನಂಜು ರೋಗ ಅಂತ ಒಂದು ಬರ್ತಾ ಇದೆ. ಇದರದ್ದು ಲಕ್ಷಣ ಏನಪ್ಪ ಅಂತಂದರೆ ಇದರಲ್ಲಿ ನೋಡಿ ಎಲೆ ಹಳದಿ ಆಗ್ತವೆ, ಎಲೆ ಹಳದಿ ಆಗಿಬಿಟ್ಟು ಚಿಗುರೆಲೆಗಳು ಹಳದಿ ಆಗ್ತವೆ, ಹಳದಿ ಆಗಿಬಿಟ್ಟು ಆಮೇಲೆ ಸಾಮಾನ್ಯವಾಗಿ ಚಿಗುರೆಲೆಗಳು ಮೇಲ್ಮುಖವಾಗಿ ತಿರುಗಿ ಅದರ ಗಾತ್ರ ಕಡಿಮೆ ಆಗ್ತದೆ. ಕಡಿಮೆ ಗಾತ್ರ ಆದ ತಕ್ಷಣ ಅದರಲ್ಲಿ ಕಾಂಡಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಸಾಮಾನ್ಯವಾಗಿ ಇದು ಈ ಥರ ಹೆಚ್ಚಾಗಿಬಿಟ್ಟು ಗಿಡದ ಬೆಳವಣಿಗೆ ಸಂಪೂರ್ಣ ಕುಂಠಿತಗೊಂಡು ದೂರಕ್ಕೆ ಒಂಥರ ಪೊರಕೆ ಥರ ಕಾಣಿಸುತ್ತೆ ಗಿಡ. ಸೊ ಹಂಗಾಗಿ ಗೊಡ್ಡ ಗಿಡ ಸರ್ವಸಾಮಾನ್ಯವಾಗಿ ಎಲ್ಲ ಅದು ಬೆಳವಣಿಗೆ ಕುಂಠಿತ ಕಳ್ಕೊಂಬಿಟ್ಟು ಕಾಯಿ ಬಿಡದೆ ಒಂಥರ ಗೊಡ್ಡ ಆಗ್ತದೆ, ಗೊಡ್ಡು ಅಂತಾರೆ, ಸ್ಟೆರೈಲ್ಗೆ ಹೋಗ್ಬಿಡುತ್ತೆ. ಆ ಒಂದು ಪರಿಸ್ಥಿತಿ ಈ ಎಲೆಮುದುರು ರೋಗದಲ್ಲಿ ಕಾಣ್ಬೋದು, ಅದರಲ್ಲೂ ನಂಜು ರೋಗದಲ್ಲಿ ಕಾಣ್ಬೋದು. ಅಂಥ ನಂಜು ರೋಗ ಪೀಡಿತ ಗಿಡಗಳನ್ನು ಹಳದಿ ಆಕಾರದ ಎಲೆಗಳು ಇರ್ಬೋದು ಅಥವಾ ಮೇಲ್ಮುಖವಾಗಿ ಮುದುಡ್ಕೊಂಡಿರೋ ಎಲೆಗಳ ಗಿಡಗಳನ್ನು ಆದಷ್ಟು ತಾವು ರೈತರು ಈ ಹೊಲದಲ್ಲಿ ಕಿತ್ತಾಕೋದ್ರಿಂದ ರೋಗದ ಸೋಂಕನ್ನು ಫಸ್ಟ್ ಪ್ರಮುಖವಾಗಿ ತಡಿಬೋದು. ಎರಡನೇದು ಅಂಶ ಅಂತಂದರೆ ಈ ಎಲೆ ಮುದುಡು ರೋಗದ ನಿರ್ವಹಣೆಗೆ ಕೀಟಗಳ ಸಹಕಾರಿ ಆಗ್ತದೆ. ಹಾಗಾಗಿ ಕೀಟಗಳನ್ನು ಹೊಲದಿಂದ ದೂರ ಇಡಬೇಕು. ಸೊ ಯಾವ ರೀತಿ ಇಡ್ಬೋದು? ಒಂದು, ಹೊಲವನ್ನು ನಾಟಿ ಮಾಡಿದ ಮೇಲೆ ಹೊಲದ ಸುತ್ತ ಏಕದಳ ಬೆಳೆ ಅಥವಾ ಜೋಳ ಬೆಳೆ ಇಡ್ಬೋದು ಅಥವಾ ಸಜ್ಜೆ ಇರ್ಬೋದು, ಅವನ್ನು ಸುತ್ತ ಬೆಳೆಯೋದು ತಡೆ ಬೆಳೆ ಅಂತಾರೆ. ಹಂಗಾಗಿ ರಸಹೀರ ಕೀಟಗಳು ನಾವು ಹೊಸದಾಗಿ ನಾಟಿ ಮಾಡಿದ ಬೆಳೆಯಲ್ಲಿ ಬರೋದಿಲ್ಲ, ರೋಗಕಾರಕ ಜೀವಿಯನ್ನು ತರೋದಿಲ್ಲ. ನಂತರ ಈಗ ನೋಡಿ ಎಲ್ಲ ಸಿರುಗುಪ್ಪದಿಂದ ಬಳ್ಳಾರಿ ಎಲ್ಲ ಪ್ರತಿಯೊಂದು ರೈತರಿಗೆ ಮನವರಿಕೆ ಆಗಿದೆ. ಈ ರಸಹೀರ ಕೀಟಗಳನ್ನು ಅಂಟು ಬಲೆಗಳನ್ನು ಬಳಸಿ ಈ ಒಂದು ಹುಳುಗಳನ್ನು ನಿಯಂತ್ರಣ ಮಾಡಿ ರೋಗವನ್ನು ತಡೆಗಟ್ಬೋದು. ಸೊ ಇದು ಒಂದು ಭಾಳ ಒಂದು ಫಲಕಾರಿಯಾಗಿದೆ, ಇದನ್ನು ರೈತರು ಮಾಡಿದರೆ ಒಳ್ಳೆಯದು. ಅದರಲ್ಲಿ ಎಕರೆಗೆ 8-10 ಅಂಟು ಬಲೆಗಳನ್ನು ಬಳಸಿ, ಅದರಲ್ಲಿ ಎರಡು ಟೈಪ್ ಇದೆ, ಒಂದು ಹಳದಿ ಅಂಟು ಬಲೆ, ಇನ್ನೊಂದು ಬ್ಲೂ ಇನ್ನೊಂದು ನೀಲಿ ಅಂಟು ಬಲೆ. ಇವನ್ನ ಯಾವ ರೀತಿಯಲ್ಲಿ ಎಕರೆಗೆ 8-10 ನಂಬರ್ ಅದರಲ್ಲಿ ಬಳಸಿ ಈ ಹುಳುಗಳನ್ನು ತಡೆಗಟ್ಟಿದರೆ ರೋಗವನ್ನು ಸಹ ಹತೋಟಿ ಮಾಡ್ಬೋದು. ಸೊ ಇದ್ರ ಜೊತೆಗೆ ಎಲೆ ಮುದುಡು ರೋಗ ಕಾಣಿಸ್ಕೊಂಡಾಗ ಕೀಟನಾಶಕಗಳನ್ನು ಬಳಸಿ ರೋಗವನ್ನು ಮುದುಡು ರೋಗವನ್ನು ಕಡಿಮೆ ಮಾಡ್ಬೋದು. ಉದಾಹರಣೆ ಕೀಟನಾಶಕಗಳಂದರೆ ಎಲ್ಲರಿಗೂ ಗೊತ್ತಿರೋ ಸರ್ವಸಾಮಾನ್ಯ ಒಂದು ಹಸಿಪೇಟ್ ಇದೆ, ಹಸಿಪೇಟ್ 1 ಗ್ರಾಂ 1 ಲೀಟ್ರು ಅಥವಾ ಕಾನ್ಫಿಡರ್ 0.5 ml 1 ಲೀಟ್ರು, ಇನ್ನು ಡೈಫೆನ್ಥಿರಾನ್ ಅಂತ ಬರ್ತದೆ ಅಂದರೆ ಪೋಲೋ ಅಂತ ಒಂದು ಸಾಮಾನ್ಯವಾಗಿ ಅದನ್ನು ಡೈಫೆನ್ಥಿರಾನ್ ಕೆಮಿಕಲ್, ಅದು ಬಂದುಬಿಟ್ಟು 1 ಗ್ರಾಂ 1 ಲೀಟ್ರು. ಈ ಮೂರು ಕೀಟನಾಶಕಗಳನ್ನು 1 ವಾರದ ಅಂತರದಲ್ಲಿ ಸಿಂಪಡಣೆ ಮಾಡಿದೆ ಆದಲ್ಲಿ ಈ ಒಂದು ಎಲೆಮುದುರು ರೋಗವನ್ನು ಹುಳುಗಳನ್ನು ಹತೋಟಿ ಮಾಡಿ ರೋಗವನ್ನು ಕಡಿಮೆ ಮಾಡ್ಕೋಬೋದು ಅಂತ ವಿಷಯವನ್ನು ತಲುಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೊ ಇಷ್ಟು ಮೆಣಸಿನಕಾಯಿಯಲ್ಲಿ ಬರತಕ್ಕಂಥ ಪ್ರಮುಖವಾದ ರೋಗ. ಸೊ ಈ ರೋಗಗಳ ಹತೋಟಿಗೆ ಕೆಲವು ನಿರ್ವಹಣೆಗಳ ಕ್ರಮಗಳನ್ನು ಅನುಸರಿಸಿದರೆ ರೈತರು ಹೆಚ್ಚಿನ ಒಂದು ಇಳುವರಿ ಪಡೀಲಿಕ್ಕೆ ಅನುಕೂಲವಾಗ್ತದೆ. ಮೆಣಸಿನಕಾಯಿಯಲ್ಲಿ ಬರತಕ್ಕಂಥ ವಿವಿಧ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಹತೋಟಿಗೆ ಅಥವಾ ವಿಷಯದ ಮಾಹಿತಿಗೆ, ಹೆಚ್ಚಿನ ಮಾಹಿತಿಗೆ ನನ್ನನ್ನು ಸಂಪರ್ಕ ಮಾಡ್ಕೋಬೋದು. ನನ್ನ ಹೆಸರು ಡಾಕ್ಟರ್ ಗೋವಿಂದಪ್ಪ MR ಅಂತ. ನನ್ನ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು 9742446509 9742446509. ಡಾಕ್ಟರ್, ಇದುವರೆಗೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡುಬರುವಂಥ ರೋಗಗಳು ಮತ್ತು ಅವುಗಳಿಂದ ಹೇಗೆ ನಮ್ಮ ರೈತರು ಮುಕ್ತರಾಗಿ ಆ ಬೆಳೆಯನ್ನು ಕಾಪಾಡಿಕೊಳ್ಬಹುದು ಮತ್ತು ತಮ್ಮ ಬೆಳೆಯ ಇಳುವರಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ರೋಗಗಳಿಂದ ಮುಕ್ತರಾಗಲಿಕ್ಕೆ ಏನೆಲ್ಲ ವೈಜ್ಞಾನಿಕ ಸಲಹೆಗಳನ್ನು ನೀಡಿದ್ದೀರಿ, ಆ ಕಾರಣಕ್ಕಾಗಿ ನಮ್ಮ ಎಲ್ಲ ರೈತರು ಈ ಎಲ್ಲ ಸಲಹೆಗಳನ್ನು ಚಾಚು ತಪ್ಪದೆ ಈ ಮೆಣಸಿನಕಾಯಿ ಬೆಳೆಗೆ ಬರುವಂಥ ರೋಗಗಳ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳಲಿ, ಜೊತೆಗೆ ಬರುವುದಕ್ಕಿಂತ ಮುಂಚೆನೆ ಜಾಗೃತರಾಗಲಿ ಅನ್ನುವಂಥ ಆಶಯದೊಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇವರಿಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಎಂಕಣ್ಣ ಗಡ್ಡಿಯವರು. ಸಂದರ್ಶನದಲ್ಲಿ ಕೇಳೋಣ. ರೈತ ಮಿತ್ರರೇ, ಇವತ್ತು ನಮ್ಮ ಕೂಡ ಕೊಪ್ಪಳ ತಾಲೂಕು ಹುಲಿಹೈದರ್ ಗ್ರಾಮದ ಎಂಕಣ್ಣ ಗಡ್ಡಿಯವರಿದ್ದಾರೆ. ಸುಮಾರು 4 ಎಕರೆ ಜಮೀನದ ಇವರಿಗೆ ಮತ್ತು ನೀರಾವರಿ ಸೌಲಭ್ಯ ಕೂಡ ಅದ. ಇವರ ಕೃಷಿ ಅನುಭವಗಳನ್ನು ಇವತ್ತು ಅವರ ಮಾತುಗಳಲ್ಲೇ ಕೇಳೋಣ. ವೆಂಕಣ್ಣವರು, ಒಂದು 4 ಎಕರೆ ಜಮೀನು ನಿಮ್ದದ, ಪಂಪ್ಸೆಟ್ ಅದ ಅಂತ ಹೇಳಿದ್ರಿ. ಇಲ್ಲಿ ಏನೇನು ಕೃಷಿ ಚಟುವಟಿಕೆಗಳನ್ನು ತಾವು ಮಾಡ್ತೀರಿ? ಹತ್ತಿ ಮಾಡ್ತಾರೆ ಸರ್, ಸ್ವಲ್ಪ ಮೆಣ್ಣೆ ಗಿಡ ಮಾಡ್ತಾರೆ ರೀ, ಆಮೇಲೆ ಶೇಂಗಾ ಮಾಡ್ತಾರೆ ಸರ್. ಇಂಥ ಬೆಳೆ ಮಾಡ್ಕೊಂತ ಹೋಗ್ತೀವಿ ಸರ್. ಎಲ್ಲ ಬೆಳೆಯಲ್ಲಿ ನಮಗೆ ಚಲೋ ಲಾಭನೂ ಬಂದ ಸರ್. ಅದರೊಳಗೆ ನಾವು 4 ಮಂದಿ ಮಕ್ಕಳ ಸಾಲಿ ಓದ್ತೀವಿ ರೀ. ನಾವು ಅದ್ರಾಗ ಜೀವನ ಮಾಡ್ತೀವಿ ರೀ. ನಮ್ಗೆ ಒಳ್ಳೇದಾಗೈತೆ ರೀ. ಅಲ್ಲ, ಹೆಂಗೆ ಹೊಲದೊಳಗೆ ಮನೆ ಅದನೋ ಅಥವಾ ಊರೊಳಗೆ ಮನೆ ಇದ್ರಿ? ಹೊಲ್ದಾಗ ಏನು ಮನೆಗೆ ಏನು ಮಾಡಿಲ್ರಿ, ಸ್ವಲ್ಪ ಹತ್ರ ಐತ್ರಿ ಊರ ಹತ್ರ. ಹಂಗೆ ಹೋಗುತ್ತಾ ಬರ್ತಾ ಮಾಡ್ತೀವಿ ರೀ. ಹೊಲದೊಳಗೆ ನಿಮ್ಮ ಮನೆಯಿಂದ ಎಷ್ಟು ಜನ ಕೆಲಸ ಮಾಡೋರು ಅದಾರ? ನಮ್ಮ ಹೊಲ್ದಾಗ ನಾವು ಇಬ್ಬರೇ ಮಾಡಿದ್ರೆ, ಗಂಡ ಹೆಂಡತಿ. ಮತ್ತು ಜಾಸ್ತಿ ಕೆಲಸ ಇದ್ದಾಗ ಒಂದು 2-3 ಹೆಣ್ಮಕ್ಳು ಕೂಲಿಯಾಳ ಗಂಡು ಮಕ್ಕಳು ಅಲ್ಲಿ ತೊಗೊಂಡು ಕೆಲಸ ಮಾಡ್ಕೊಂತವ್ರಿ. ಹೆಂಗೆ ಬರ್ತಾ ಹಂಗೆ ಮಾಡ್ಕೊಂತವ್ರಿ. ಕೂಲಿಯಾಳದು ಸಿಗ್ತಾರಲ್ಲಿ? ಹ್ಞೂ, ಸಿಗ್ತಾರ್ರಿ. ಈಗ ಸುಮಾರು 8 ವರ್ಷದಿಂದ ಈ ಕೃಷಿಯೊಳಗೆ ಅದೀರಿ ನೀವು? ನಾವು ಕೃಷಿಯೊಳಗೆ ಬಂದ್ರೆ ಒಂದು 30 ವರ್ಷದಿಂದ ನಾವು ಕೃಷಿನ ಮಾಡ್ತಿದ್ದೀವಿ. ಅಂದ್ರೆ ನಿಮ್ಮ ಅಪ್ಪ ಕೃಷಿದಾರ್ರಿ? ನಾವು ಕೃಷಿ ರೈತರ್ರಿ. ನಿಮ್ಮ ಅಪ್ಪಾರ ಕಾಲದೊಳಗೆ 8 ಎಕರೆ ಜಮೀನು ಇತ್ತು? ನಮ್ಮ ಅಪ್ಪಾರ ಕಾಲದಾಗ ಅಷ್ಟು ಐತ್ರಿ, ಈಗ ಅಷ್ಟು ಐತ್ರಿ. ನಮ್ದು ಅಂದ್ರೆ ಪಾಲ್ಗಿಲಾಗಿ ಏನು ಹೋಗಿಲ್ಲ ಬಂದದ್ರಿ? ನಮ್ಗೆ ಬಂದದ್ರಿ. ಅಂದ್ರೆ ನಿಮ್ಮವರಿಗೆ ನೀವು ಒಬ್ಬರೇ? ಒಬ್ಬರ ಮಗ್ರಿ. ಇವಾಗ ಪಂಪ್ ಸೆಟ್ ಇರೋದ್ರಿಂದ ಹ್ಞೂ ಸರ್, ಈ 12 ತಿಂಗಳು ಯಾವ್ಯಾವ ಥರ ಬೆಳೆಗಳನ್ನು ತೆಗಿತೀರಿ? ಜಾಸ್ತಿ ಅಂದ್ರೆ ನಾವು ಶೇಂಗಾ ಹತ್ತಿ ಮಾಡೋದು ಜಾಸ್ತಿ ರೀ ಸರ್. ನಾವು ಬದ್ಲಿ ಬೆಳೆ ಹೋಗಿಲ್ಲರಿ. ಶೇಂಗಾ ಅಂದ್ರೆ 1 ಕ್ವಿಂಟಲ್ಗೆ 50 ಚೀಲ ಬರ್ತದೆ ಸರ್. ಒಂದು 2 ಕ್ವಿಂಟಲ್ ಹಾಕಿದ್ರೆ 100 ಚೀಲ ಶೇಂಗಾ ಆಗುತ್ತೆ ಸರ್. ಆಮೇಲೆ ಹತ್ತಿ ಮಾಡ್ತಾರೆ ಸರ್. 1 ಎಕರೆ 15 ಕ್ವಿಂಟಲ್ ಹತ್ತಿ ಬರ್ತಾರೆ. 2 ಎಕರೆ ಅಂದ್ರೆ 1 ಕ್ವಿಂಟಲ್ ಬರ್ತಾರೆ. ಮತ್ತೆ ಒಳ್ಳೆ ಚಿಗರೈತಿ ಅಂತೇಳಿ ಬಿಡ್ತೀವ್ರಿ, ಅದು 8-9 ಕ್ವಿಂಟಲ್ಲಿಂದ ಬರ್ತಾರೆ 1 ಎಕರೆಗೆ. ಅಷ್ಟರಾಗ ಜೀವನ ಮಾಡಿಬಿಡ್ತೀವಿ ಸರ್ ನಾವು. ಇವಾಗ ಈ ವರ್ಷ ಎಷ್ಟು ಆಗ್ಯದ ಶೇಂಗಾ? ಈ ವರ್ಷ 100 ಚೀಲ ಆಗಿತ್ತು ಸರ್, 2 ಕ್ವಿಂಟಲಿ 100 ಚೀಲ ಶೇಂಗಾ ಆಗೈತ್ರಿ. ಈಗ ಮತ್ತೆ ನೆಕ್ಸ್ಟ್ ಮತ್ತೆ ಶೇಂಗಾನ ಹಾಕ್ತೀವಿ ರೀ. ಈಗ ಮತ್ತೆ 100 ಚೀಲ ಆಗಿದ್ರಿ. ಆಮೇಲೆ ಹತ್ತಿ ಮೊನ್ನೆ 30 ಕ್ವಿಂಟಲ್ ಆಗೈತ್ರಿ. ಆಮೇಲೆ ಏನಂದ್ರೆ ಮತ್ತೆ ಈಗ ಚಿಗರ ಎತ್ತಿ ಬಿಟ್ಟಿವಿ ರೀ, ಅದು ಗೊಬ್ಬರ ಬಿಟ್ಟು ತಯಾರು ಮಾಡಿವಿ ರೀ. ಮತ್ತೆ ಚಿಗುರು ಬಂದೈತಿ, ಮತ್ತೆ ಕಾಯಿ ಐತ್ರಿ ಈಗ. ಅಷ್ಟ ನೋಡ್ರಿ. ಶೇಂಗಾ ಅಂದ್ರೆ ಯಾವ ತಳಿ ಶೇಂಗಾ ಬಿತ್ತಿದೆ? ಇದು ಕಿತ್ತ ಶೇಂಗಾ ಅಂತೇಳಿ ಬರ್ತಲ್ರಿ, ಅದ್ರಾಗ ಹೈಬ್ರಿಡ್ ಅಂತೇಳಿ ಬೇರೆ ಬರ್ತಾರೆ. ಕಿತ್ತ ಶೇಂಗಾ ಅಂತೇಳಿ ಬೇರೆ ಬರ್ತಾರೆ. ಶೇಂಗಾ ಅಂತ ಇಲ್ಲೆಲ್ಲ ಬರ್ತೈತೆ, ಎಲ್ಲ ಕಡೆ ಬರ್ತದೆ. ಅದೇ ಒಂದೇ ಶೇಂಗಾ ಇರೋದ್ರಿ ಕಿತ್ತ ಶೇಂಗಾ ಅಂದ್ರೆ. ಈ ಸರಿ ಹೆಂಗೆ ದರ ಹೆಂಗೆ ಚಲೋ ಇತ್ತು ಹೆಂಗೆ ರೇಟ್ ಅನ್ ಸರ್? ರೇಟ್ ಚಲೋ ಸಿಕ್ಕೈತ್ರಿ ಸರ್. 7,000-6,500 ಹಿಂಗೆ ಮಾರಿದ್ರಿ ಸರ್. ಎಲ್ಲಿ ಯಾವ ಮಾರುಕಟ್ಟೆಗೆ ಹಾಕಿದ್ರಿ? ನಾವು ಅಲ್ಲೇ ಕನಿಗೇರಿ ತವರಿಗೇರಿ ಓದ್ತಾರೆ ಸರ್. ಅಲ್ಲಿ ಬೇಸೈತೆ ಅಂದ್ರೆ ಅಲ್ಲಿ ಓದ್ತಾರೆ ಸರ್. ಇಲ್ಲಿ ತವರಿಗೇರಿ ಬೇಸೈತೆ ಅಂದ್ರೆ ತವರಿಗೇರಿ ಬರ್ತದೆ ಸರ್. ಅಲ್ಲಿ APMC ಅದ? APMC ಸರ್, 2 APMC ಸರ್. ಅಲ್ಲಿ APMC APMC ಹಾಕ್ತಿರಲ್ಲ, ನಿಮ್ಮ ಮಾಲೆ ಮಾರಾಟ ಆದ್ಮೇಲೆ ಎಷ್ಟು ದಿವಸದ ನಂತರ ದುಡ್ಡು ಬರ್ತದೆ ನಿಮಗೆ? APMC ಏನಿಲ್ಲ ಸರ್, ಅವ್ರು ಕೊಟ್ಟು ಬಿಡ್ತಾರೆ ಸರ್. ಆಗಿಂದಲ್ಲಿ ಕೊಟ್ಟು ಬಿಡ್ತಾರೆ. ಏನೋ ಇಲ್ಲಪ್ಪ ಅಂದ್ರೆ 2 ದಿನ 3 ದಿನ ಹೇಳ್ತಾರೆ ಸರ್. ಪಟ್ಟಿ ಹೆಚ್ಚು ಕೊಟ್ಟಿರ್ತಾರೆ, ನಮಗೆ ಬೇಕಾದ್ರೂ ಇಸ್ಕೊಂಬರು ಸರ್. ಈಗ ನೀವು ಬೀಜ ಹಾಕೋ ಟೈಮ್ ಒಳಗೆ ನಿಮ್ಗೆ ದುಡ್ಡು ಬೇಕಾದ್ರೆ ಯಾರ ಹತ್ರದ ದಲ್ಲಾಳಿಗಳ ಹತ್ರ ಹೋಗಿ ಅಲ್ಲಿ ಅಡ್ವಾನ್ಸ್ ಅದು ತೊಗೊಂಡು ಬರೋದನೋ ಅಥವಾ ನೀವೇ ನಿಮ್ದು ಸ್ವಂತ ನಮ್ದು ಸ್ವಂತ ಅರ್ಥದಾಗ ಇಟ್ಕೊಂಡು ಕಷ್ಟ ನಾವು ಜೀವನ ಮಾಡ್ಸರು. ಎಂಡಿ ಗೊಬ್ಬರ ಎಲ್ಲ ತಿಪ್ಪಿ ಗೊಬ್ಬರ ಹಾಕಿರ್ತಾರೆ ಸರ್ ಮನ್ಯಾಗ ದನಗಳದಾವ. ಅದಾಗ ಗೊಬ್ಬರ ಇಟ್ಟಿಗಿಟ್ಟಿ ದಬ್ಸಿರ್ತೀವಿ ಸರ್, ಕುರಿ ಇಟ್ಟು. ಗೊಬ್ಬರ ಏನು ಜಾಸ್ತಿ ಹಾಕಲ್ಲ ಸರ್ ನಾವು. ಏನು ನೀರಂತ ಹೊಲ್ದಾಗ ಇರ್ತೈತೆ ರೀ, ಇಷ್ಟು ಬೀಜ ಅಂತ ಅಲ್ಲ ತೊಗೊಂಬರೋದು ರೀ. ಮತ್ತು ನಾವು ಶೇಂಗಾನ ನಾವು ಹೊಲ್ದಾಗ ಬೆಳೆದಿರ್ತೀವ, ಅವನ ಕೈಲೇ ಸ್ವಲ್ಪ ಒಡ್ಕೊಂಡು ಬಿಡ್ತೀವಿ ರೀ ಸರ್, ಕೈಲಿ ಒಡ್ಕೊಂಡು ಬೀಜ ಮಾಡ್ಕೊಂಡು ಬಿತ್ಕೊಂಡ್ಬಿಡ್ತೀವಿ ರೀ. ಅದನ್ನ ಹತ್ತಿ ಬೀಜ ಅಂತ ಒಯ್ಕೇಸಿ ಬೇರೆ ಕಡೆ ತೊಗೊಬರ್ತೀವಿ ರೀ. ಅಂದರೆ ಪ್ರತಿ ವರ್ಷವೂ ನೀವು ಶೇಂಗಾ ಹಾಕ್ತೀರಿ? ಪ್ರತಿ ವರ್ಷ ಶೇಂಗಾ ಬೀಜ ಕೂಡ ನೀವೇ ಮಾಡಿ? ನಾವು ಮಾಡ್ಕೊಂತೀವಿ ರೀ, ನಮ್ಮ ಮನೆಗೆ ಒಡ್ಕೊಂತೀವಿ ರೀ. ನಾವು ಕೂಲಿ ಅಳಚ್ಚಿ ನಾ ಕಾಳಚ್ಚಿ ನಾವು ಮನೆಯಷ್ಟು ಒಡೆದು ಬಿಡ್ತೀವಿ ರೀ, ಒಡೆದು ಕಳಿಸಿ ಬಿತ್ತಣಿಗೆ ಮಾಡ್ತೀರಿ ಸರ್. ಈಗ ನೀವು ಹೆಚ್ಚು ಹೆಂಡಿ ಗೊಬ್ಬರನ ಬಳಸ್ತೀರಿ ಅಂತ ಹೇಳಿದ್ರೆ, ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸೋದು ಇಲ್ಲ ಸರ್, ಅದ್ರ ಸುದ್ದಿ ಇಲ್ಲರಿ ಸರ್. ಈಗ ಭಾಳ ಜನ ರಾಸಾಯನಿಕ ಗೊಬ್ಬರ ಬಳಸ್ತಾರ, ಭಾಳ ಅದು ಇಳುವರಿ ಸರಿಗೆ ಬರಲ್ಲ ಸರ್. ಅದು ಬೆಳೆನ ಬರಲ್ಲ ಬರೀ ಸುಮ್ಮನೆ ರೊಕ್ಕನ ವೇಸ್ಟ್ ಸರ್. ಅದು ಬೆಳೆದದ್ದನ್ನ ಅದ್ರ ಖರ್ಚಿಗೆ ಅದಕ್ಕೆ ಸರಿಯಾಗಲ್ಲ ಸರ್. ಅದು ಏನು ಸರ್ ಸರ್ಕಾರಿ ಗೊಬ್ಬರ ಏನು ಹಾಕ್ತೀವಲ್ಲ ಸರ್ ನಾವು, ಅದು ಹಾಕಿದಕ್ಕೆ ಎಣ್ಣೆ ಹೊಡೆದಕ್ಕೆ ಅದಕ್ಕೆ ಅದ್ರದಕ್ಕೆ ಸರಿಯಾಗಲ್ಲ ಸರ್. ಅದು ನಾವು ಏನಾದ್ರು ಊರು ಮನೆ ಗೊಬ್ಬರ ಹಾಕ್ತೇವಪ್ಪ ಅಂದ್ರೆ ನಮ್ಗೆ ಏನಾರು ಸ್ವಲ್ಪ ಲಾಭ ಉಳಿತೀವಿ ಸರ್. ಅದ್ರಾಗ ಅಂದ್ರೆ ನಿಮ್ದೇ ಮೂರು ವರ್ಷ ಉಪಯೋಗಿಸೋದ್ರಿಂದ ಖರ್ಚು ಕಡಿಮೆ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ ಸರ್. ಈ ಮನೆ ದನನ ಅದವಲ್ಲ ಸರ್, ಅದು ಆದ ಗೊಬ್ಬರನ ಹಾಕ್ಬಿಡ್ತೀವಿ ರೀ, ಅದು ಒಳ್ಳೇದಾಗ್ತದೆ ಸರ್. ಮತ್ತು ನಿಮ್ಮ ಭೂಮಿನೂ ಚಲೋ ಫಲ ಚಲೋ ಬೆಳೀತದೆ. ಈಗ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿದು ಗುಣಮಟ್ಟನೂ ಕೆಟ್ಟ ಹೋಗೋ ಸಂಭವ ಇರ್ತದೆ, ಭಾಳ ಜನರ ಅನುಭವ ಆಗ್ಯದ ಈಗ. ಹೌದ್ರಿ, ಆದ್ರೆ ಮನೆಯೊಳಗಡೆ ಈಗ ದನ ಕರ ಏನು ಇಟ್ಕೊಂಡಿರ್ತೀರಲ್ಲ, ಅದು ಒಂದು ಭಾಳ ಕೆಲಸ ಆಗ್ಬಿಡ್ತದಲ್ಲ, ಅದು ಹೆಂಗ ನಿಭಾಯಿಸ್ತೀರಿ? ಮತ್ತೆ ಏನ್ ಮಾಡಿದ್ರೆ ಸರ್, ಹಂಗ ಎಕ್ಲಾಡ್ತೀವಿ ರೀ. ಮತ್ತೆ ಒಂದ್ ತಾಸು ಖಾಲಿ ಇದ್ದಾಗ ಸ್ವಲ್ಪ ಮೇವಿ ಕೊಯ್ದು ಕೈಸಿ ಹಾಕ್ತಿವಿ ರೀ ಕಣಿಮಿಗೆ. ಮತ್ತೆ ಒಂದ್ ಸ್ವಲ್ಪ ಒಂದ್ ತಾಸು ಬಿಚ್ಚಿತ್ತು, ಹಂಗ ಹಿಂಗ ಮಾಡ್ಕೊಂತ ಎಕ್ಲಾಡ್ಕೊಂತ ಹೋದ್ರಿ. ಈಗ ಮನೆಯಾಗ ಮತ್ತೆ ಓದಾರ ಅದಾರಲ್ರಿ ನಾಲ್ಕು ಮಕ್ಕಳು, ಅದ್ರ ಸಲುವಾಗಿ ಮತ್ತೆ ಅವ್ರು ಬಿಡಿಸಿಲ್ಲ ಸಾಲಿ. ಈಗ ನಾವ ಇಬ್ಬರು ಗಂಡ ಹೆಣ್ಣು ತಕ್ಲಾಡ್ತೀವಿ ಸರ್. ಆಮೇಲೆ ಹತ್ತಿ ಬೆಳಿತೇನೆ ಅಂತಂದ್ರಲ್ಲ, ಹತ್ತಿ ಬೀಜ ನೀವು ಮಾರುಕಟ್ಟೆಯಿಂದ ತಗೊಂಡು ಬರ್ತೀರಿ? ಹ್ಞೂ ಸರ್. ಅದಕ್ಕೆ ಮತ್ತೆ ಅವಾಗವಾಗ ಔಷಧಿ ಸಿಂಪರಣೆ ಎಲ್ಲ ಮಾಡಬೇಕಾಗ್ತದೆ? ಔಷಧಿ ಹೊಡಿತೀವಿ ರೀ. ಇಲ್ಲಿ ಸ್ವಲ್ಪ ಹೊಲ್ದಾಗ ಏನಾರು ಸ್ವಲ್ಪ ಅದು ಎಲಿ ಹರ್ಕೊಂಬರ್ರಿ ಅಂತಾರೆ ರೀ ಅವ್ರು. ಏನಂತಾರೆ, ಏನಾರು ಹಿಂಗೆ ರೋಗ ಬೀಜ್ರಿ ಅಂದಪ್ಪ ಎಲ್ಲಿ ತೊಗೊಂಬರ್ರಿ, ಕಾಯಿ ತೊಗೊಂಬರ್ರಿ, ತೂತು ಬದ್ಧತೆ ಏನು ಮಾಡೈತೆ ಅಂತಾರೆ, ಅಲ್ಲಿ ಹೋಗಿ ತೋರಿಸ್ತೀವಿ ರೀ. ಇಂಥದಕ್ಕೆ ಇಂಥದ್ದು ಬೇಕಪ್ಪ ಇದನ್ನು ತೊಗೊಂಡೋಗಿ ಬೇಡ್ರಿ ಅಂತಾರೆ ರೀ, ತೊಗೊಂಬಂದು ಹೊಡಿತೀವಿ ರೀ, ಕಂಟ್ರೋಲ್ ಆಗುತ್ತೆ ರೀ. ಕಂಟ್ರೋಲ್ ಆಗ್ತದೆ. ಮತ್ತೆ ಇದ್ರ ಜೊತೆಗೆ ಮತ್ತೆ ಹತ್ತಿ ಹೊಲದೊಳಗೆ ಬೇರೆ ಏನು ಕೆಲಸ ಮಾಡಬೇಕಾಗ್ತದೆ? ಮತ್ತೇನು ಸರ್, ಅದು ತೆಗಿಬೇಕಾಗ್ತದೆ, ಕಸ ಅಂತ ತೆಗೆದ್ರೆ ಸರ್, ಎತ್ತಿಲಿ ಏನೈತಿ ಅರಿಕೆನದ ಸರ್, ಕುಂಟಿ ಹೊಡ್ಕೊಳದ್ರೆ ಸರ್ ಒಳಗಡೆ ಆದ್ರೆ ಕಸ ತಗೊಂಬಿಟ್ರೆ ಆತ್ರಿ, ಏನು ದೊಡ್ಡ ಖರ್ಚು ಏನು ಜಾಸ್ತಿ ಇಲ್ರಿ ಅದು ಹಚ್ಚಿದ್ರೆ. ಹಚ್ಚಿ ಆಮೇಲೆ ಏನೈತಿ ಹಚ್ಚಿ ಹೊಡೆದಾಗ ಅಷ್ಟು ಹಚ್ಚಿ ಬಿಡಿಸಿ ಅಂತ ಹೋಗ್ಬಿಡದ್ರಿ. ಈಗ ನೀವು ಹತ್ತಿ ಮತ್ತು ಶೇಂಗಾ ಬೆಳಿತೀರಿ, ಇವೆರಡು ದುಡ್ಡಿನ ಬೆಳೆಗಳೇ? ಹ್ಞೂ ಸರ್. ಹೌದಾ? ದುಡ್ಡಿನ ಬೆಳೆ. ಇದರಿಂದ ನಿಮ್ಗೆ ಲಾಭ ಅದ ಮತ್ತು ನಿಮ್ಮ ಮನೆತನ ಚಲೋ ತಂಗ ನೋಡ್ಕೊಂಡು ಅಂತ ಅನಿಸ್ತದ? ಜೀವನ ಆರಾಮ ಐತ್ರಿ ಸರ್ ನಮ್ಗೆ, ಅದರಿಂದ ಚಲೋ ಬೆಳೆನೂ ಬರಕತ್ತೈತ್ರಿ, ಜೀವನನು ಚಲೋ ಐತ್ರಿ ನಮ್ದು. ಅವೆರಡು ದೊಡ್ಡ ಬೆಳೆ ರೀ, ಯಾವಾಗಾದ್ರೂ ರೇಟನ್ನು ಕಡಿಮೆ ಬರಗಲ್ಲ ರೀ ಅದು. ಯಾವ್ದು ಬಂದ್ರೆ ಪೂರಾ ಕಡಿಮೆ ರೇಟ್ ಆಗಲ್ಲ ರೀ ಸರ್ ಅದು. ಅದು ಯಾವಾಗಾರ ಆದ್ರೂ 50-100 ರೂಪಾಯಿ ಹೆಚ್ಚಾಗೈತೆ, 700 ರೂಪಾಯಿ ಕಡಿಮೆ ಆಗೈತ್ರಿ ಸರ್, ಅಷ್ಟೇ ಮಾರ್ತೈತ್ರಿ ಸರ್ ಅದು. ಹಿಂಗಾಗಿ ನಿಮ್ಗೆ ಯಾವತ್ತು ಯಾವುದೇ ರೀತಿ ತೊಂದರೆ ಆಗಿಲ್ಲ? ಹ್ಞೂ ಸರ್, ಬಂದು. ಇದ್ರ ಜೊತೆಗೆ ಎಂಕಣ್ಣ, ಈಗ ಪಂಪ್ಸೆಟ್ ಅದ, ನೀರಾವರಿ ಸೌಲಭ್ಯ ಅದ, ಈಗ ದುಡ್ಡಿನ ಬೆಳೆಗಳಾದ ಶೇಂಗಾ ಮತ್ತು ಹತ್ತಿ ಅಂತೂ ಬೆಳ್ಕೋತದ್ರಿ. ಇದ್ರ ಜೊತೆಗೆ ಏನಾದರೂ ತೊಟ್ಪಟ್ಟಿ ಅಥವಾ ತರಕಾರಿ ಬೆಳೆಗಳನ್ನು ಯಾವತ್ತಾದರೂ ಪ್ರಯತ್ನ ಮಾಡಿರೋ ಹೆಂಗೆ? ಅವನು ಮಾಡಿರು ಸರ್ ಅಂದ್ರಪ್ಪ, ಎಲ್ಲರೂ ಸ್ವಸ್ವಲ್ಪ ಮಾಡ್ಕೊಂತಾರೆ ಸರ್, ಮನೆ ಪೂರ್ತಿ ಮಾಡ್ಕೊಂತಾರೆ ಸರ್. ನಮ್ಮ ಮನೆಗೆ ಹೆಚ್ಚಿಗಿಲ್ಲ ಸರ್, ಹರ್ಕೊಂಡು ಹೋಗಿಸಿ ಮಾರ್ಕೊಂಬರಕ್ಕೆ ಹೆಚ್ಚಿಗಿಲ್ಲ ಜನ. ಅದ್ರ ಸಲುವಾಗಿ ಏನು ಮಾಡಿ ಸರ್, ಮನೆ ಪೂರ್ತಿ ಸ್ವಲ್ಪ ತೊಮಟಿ, ಒಂದು ಸ್ವಲ್ಪ ಮೆಣಸಿನ ಗಿಡ, ಒಂದಿಷ್ಟು ಯಾವ್ದಾರು ಉಳ್ಳಾಗಡ್ಡಿ, ಆದಷ್ಟು ಇದನ್ನಿಷ್ಟು ಸ್ವಸ್ವಲ್ಪ ಹೆಚ್ಕೊಂಡಿರ್ತೀವಿ ರೀ. ನಮ್ಮ ಮನೆಗೆ ತಿನ್ನಕ್ಕೆ ಸರಿಯಾಗಿ ಬಿಡ್ತೀವಿ, ನಾವು ಕಾಯಿಗಿಟ್ಟುಕೊಂಡಾಗ ಎಲ್ಲಿ ಹೋಗಲ್ಲ ರೀ ಸರ್. ಅಂದ್ರೆ ನಿಮ್ಮ ಮನೆಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡ್ಕೊಂಡು ನೀವೇ ಮಾಡ್ಕೊಳ್ತೀವಿ? ಅಷ್ಟು ಮಾಡ್ಕೊಂಡ್ಬಿಡ್ತೀವಿ ರೀ. ನಾವು ಬೇರೆ ಕಡೆ ತಗೊಳಕ್ ಹೋಗಲ್ಲ ರೀ ಸರ್. ಮನೆಗೆ ಏನು ಬೇಕು, ಬದ್ನಿ ಗಿಡ, ಬೆಂಡಿ ಗಿಡ, ಹಿರಿಬೇಳಿ, ಅದು ಇದಂತೇಳಿ ಒಂದು ಪಾವು ಎಕರೆದಾಗ ಅಷ್ಟು ಒಂದು ಪಾವು ಅರ್ಧ ಎಕರೆದಾಗ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದಿಷ್ಟು ಇದಿಷ್ಟು ಅಂತೇಳಿ ಅದು ನಮಗೆ ಮನೆ ಸರಿಯಾಗಿ ಬಿಡ್ತು ಸರ್. ಈಗ ದನಕರುಗಳಾದವ ಅಂತ ಹೇಳಿದ್ರಲ್ಲ, ಎಷ್ಟು ಅದಾವ? ನಮ್ಮ ಒಂದು 3 ಅದ ಸರ್. ಒಂದು 3 ಆಕಳದವ ರೀ, ಒಂದು 2 ಎತ್ತದವ ರೀ. ಈಗ ಉಳುಮೆ ಎಲ್ಲ ಎತ್ತಿನ ಸಹಾಯದಿಂದ ಮಾಡ್ತಿರೋ ಅಥವಾ ಟ್ರ್ಯಾಕ್ಟರ್ ಬಳಸ್ತಿರೋ? ಇಲ್ರಿ, ಟ್ರ್ಯಾಕ್ಟ್ರಿ ಬಕ್ರಿ ಏನು ಬಳಸಲ್ರಿ ನಾವು, ಹೆಚ್ಚಿನ ಸಹಾಯದಿಂದ ಮಾಡ್ತೀವಿ. ಅಂದ್ರೆ ಎಲ್ಲ ಕಡೆನೂ ಎಲ್ಲಿ ನೀವು ಖರ್ಚು ಕಡಿಮೆ ಮಾಡಿಕೊಂಡು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅದ ಅದೆಲ್ಲವನ್ನು ನೀವು ಮಾಡ್ತೀರಿ? ಹ್ಞೂ ಸರ್. ಈಗ ಟ್ರ್ಯಾಕ್ಟರ್ ತಗೊಂಡು ಬಂದ್ರೆ ಅದು ಬಾಡಿಗೆ ಕಟ್ಟಬೇಕು, ಡೀಸೆಲ್ಗೆ ರೊಕ್ಕ ಹಾಕ್ಬೇಕು. ಹೌದ್ರಿ. ಅದ್ರ ಬದ್ಲಿ ನೀವು ನಿಮ್ಮ ಎತ್ತುಗಳೇ ಇರೋದ್ರಿಂದ ಅವನ್ನೇ ಬಳಸ್ಕೊಂಡು ನೀವು ಕೃಷಿ ಮಾಡ್ಲಿಕ್ಕತ್ತೀರಿ. ಆದ್ರೆ ಒಬ್ಬನೇ ವ್ಯಕ್ತಿ 2 ಎತ್ತಿಟ್ಕೊಂಡು ಕೃಷಿ ಮಾಡೋದು ಬಹಳ ಕಷ್ಟದ ಶ್ರಮದಾಯಕ ಅಂತ ಅನಿಸ್ತದ ನಿಮ್ಗೆ? ಹೆಂಗ ಕಷ್ಟ ಐತ್ರಿ ಸರ್? ಕಷ್ಟ ಐತ್ರಿ ಸರ್. ಮತ್ತೆ ಕಷ್ಟ ಇಲ್ಲಲ್ಲಪ್ಪ ಅಂದ್ರೆ 2 ಎತ್ತು ನೋಡ್ಕೊಂಡು ನೀರು ಕಟ್ಟಿಗೆಬೇಕ್ರಿ ಸರ್. ಮತ್ತೆ ಒಂದು ಏನ್ರಿ ಸ್ಪ್ರಿಂಕ್ಲರ್ ಮಾಡಿನ್ರಿ, ಚೆಂಗಾಗ ಸ್ಪ್ರಿಂಕ್ಲರ್ ಹಚ್ತೀನಿ ರೀ, ಕಾರಂಜಿ ಅಂತೇಳಿ ಇರ್ತಾರೆ ಸರ್, ಅದು ಹಚ್ತೀರಿ. ಇದಕ್ಕೆ ಹತ್ತಿಗೆ ಏನಿದ್ರೆ ಸಣ್ಣದಿದ್ದಾಗ ಸ್ಪ್ರಿಂಕ್ಲರ್ ಹಚ್ಚಿರ್ತೀವಿ. ಆಮೇಲೆ ಏನಂತೆ ದೊಡ್ಡದಾದ ಮೇಲೆ ಹತ್ತಿ ಹೊಡಿತೈತೆ ಅದ್ರ ತೊಳಿ, ಹತ್ತಿ ತೊಳಿ ಹೊಡೆದ ಮ್ಯಾಗ ಏನತಿ ಬುಡಕ್ಲಿ ಧರಿಸ್ತೀವಿ ನೀರು ಅದಕ್ಕೆ. ಈ ಶೇಂಗಾಕಂದ್ರೆ ಈ ಸ್ಪ್ರಿಂಕ್ಲರ್ ಹಚ್ಚಕ್ಕೆ ನಡೀತೈತೆ ಅದಕ್ಕೆ. ಅದಕ್ಕೆ ಸ್ವಲ್ಪ ಖಾಲಿ ಆತವಲ್ರ, ಅವಾಗ ಎತ್ತಗೆತ್ತು ಮೇಯ್ಸ್ಕೊಳೋದು, ಅವಾಗ ನೀರು ಕುಡಿಸ್ಕೊಳೋದು, ದನ ಮೇಯ್ಸ್ಕೊಳೋದು, ನೀರು ಕುಡಿಸೋದು, ಇಂಥದ್ದು ಮಾಡ್ತಾ ನಡೀತೀರಿ ಸರ್. ಗಳೆ ಬಂದಾಗಷ್ಟು ಗಳೆ ಹೊಡ್ಕೊಂಡ್ರೆ ಎತ್ತು ಮೇಯ್ಸ್ಕೊಳೋದ್ರಿ, ಆ ಟೈಪ್ ಮಾಡ್ಕೊಂತ ನಿಂತಿರಿ ಸರ್. ಇದ್ರ ಜೊತೆಗೆ ಭಾಳಷ್ಟು ಕೆಲಸ ಇದ್ದಾಗ 2-3 ಆಳು ಈ ರೀತಿ ವ್ಯವಸ್ಥಿತವಾಗಿ ನೀವು ಕೃಷಿ ಮಾಡಲಿಕ್ಕತ್ತಿರೋದ್ರಿಂದ ನೀವು ಖರ್ಚು ವೆಚ್ಚ ಕಡಿಮೆ ಮಾಡಿಕೊಂಡು ನಿಮ್ಮ ಕೈಯಿಂದ ಎಷ್ಟು ಸಾಧ್ಯದ ನಿಮ್ಮ ಸ್ವಂತಿಕೆಯಿಂದನ ನೀವು ಮಾಡಲಿಕ್ಕತ್ತಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಆಗ್ಲಿಕ್ಕತ್ತದ ಅಂತ ಅನಿಸ್ತದೆ. ಹ್ಞೂ ಸರ್, ಇದರಿಂದನೇ ಸರ್ ನಾವು ಕೃಷಿ ಮಾಡೋದ್ರಿಂದ ಮಕ್ಕಳು ಓದಕ್ಕೆ ಹಚ್ಚಿದ ಸರ್, ಇಲ್ಲದ್ರೆ ಓದಕ್ಕೆ ಹಚ್ಚಕ್ಕೆ ಹಾಕಿದ್ದೀವಿ ಸರ್. ನಾವು ದುಡ್ದಕ್ಕೆ ಎಷ್ಟು ವರ್ಷ ಸರ್ ನಾವು? ಹ್ಞೂ, ಈಗ ಇಬ್ಬರು ನಾವು ಗಣ ಹಿಡಿದು ದುಡಿದ್ರೆ ಪರ ಒಂದು 300-200 ರೂಪಾಯಿ ದುಡಿದೆ ಸರ್, ಅದರಿಂದ ಏನು ಓದ್ಸಕ್ಕಾಗತ್ತೆ ಸರ್? ಮಕ್ಕಳಿಗೆ ಒಂದು ಹಂಗೆ ತಂದು ಕೊಡೋಕ್ಕಲ್ಲ ಸರ್. ನಾವು ಕೃಷಿ ಒಳಗೆ ಬೆಳೆದಿಂದ ನಮಗಾಕಿ ಒಳ್ಳೇದು ಮಾಡ್ಯಾಳ ಭೂಮಿ ತಗೊಂಡ್ರಿ, ಅದರಿಂದ ನಾವು ಬೇಸಾಗಿವಿ ರೀ. ಒಳ್ಳೆ ಮಾತಾಡಿದ್ರಿ ವೆಂಕಣ್ಣ. ಯಾಕಂತಂದ್ರೆ ಭೂಮಿ ಅನ್ನೋದು ಹೆಂಗಂತಂದ್ರೆ ನಾವು ಕಷ್ಟಪಟ್ಟಷ್ಟು ನಮಗೆ ಲಾಭ ಸಿಗ್ತದೆ. ಯಾಕಂತಂದ್ರೆ ನಾವು ಎಲ್ಲೋ ಹೊರಗಡೆ ಹೋದ್ವಿ, ಅದು ತಂದ್ವಿ ಇದು ತಂದ್ವಿ, ಅದನ್ನು ಉಪಯೋಗಿಸಿ ನಾವು ಭೂಮಿಯಿಂದ ಕೃಷಿ ಮಾಡ್ತೀವಿ, ಅದರಿಂದ ಲಾಭ ಮಾಡ್ತೀವಿ ಅನ್ನೋ ದಿನಗಳಲ್ಲ. ಈಗ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಖರ್ಚು ಕಡಿಮೆ ಮಾಡ್ತೀವಿ, ಅದರಿಂದ ನಮಗೆ ಹೆಚ್ಚು ಒಂದಿಷ್ಟು ರೊಕ್ಕ ಕೈಯಲ್ಲಿ ಉಳಿಲಿಕ್ಕೆ ಸಾಧ್ಯದ ಅಂತೇಳಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹೇಳಿದ್ರಿ. ಇದು ನಮ್ಮ ಉಳಿದ ರೈತ ಮಿತ್ರರಿಗೂ ಸ್ಫೂರ್ತಿ ಕೊಡಬಹುದು ಅಂತ ಭಾವಿಸೋಣ. ಇದುವರೆಗೆ ನೀವು ನಮ್ಮ ಜೊತೆ ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈವರೆಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ವೆಂಕಣ್ಣಗಡ್ಡಿಯವರು, ಸಂದರ್ಶನ ನಡೆಸಿಕೊಟ್ಟವರು ಅರುಣ್ ನಾಯಕ್. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಇದೇ November 23-27 ನಡೆಸಲಾಗುತ್ತಿದ್ದು, ಎಲ್ಲಾ COVID-19 ಸುರಕ್ಷತಾ ಮಾರ್ಗಸೂಚಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಅಲ್ಬೆಂಡಜಾಲ್ ಮಾತ್ರೆಯನ್ನು ಸ್ಪರ್ಶಿಸದೆ ನೇರವಾಗಿ ಚಮಚದಲ್ಲಿ ಇರಿಸಿ ಕೊಡಲಾಗುವುದು. ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತೆಯರು ಮನೆಗಳಿಗೆ ಭೇಟಿ ಕೊಟ್ಟು 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಮತ್ತು ಹದಿಹರೆಯದವರಿಗೆ ಅಲ್ಬೆಂಡಜಾಲ್ ಮಾತ್ರೆ ನೀಡುತ್ತಾರೆ. ತಪ್ಪದೇ ತೆಗೆದುಕೊಳ್ಳಿ. ಈ ಮೂಲಕ ಜಂತುಹುಳು ಮುಕ್ತ ಹಾಗೂ ಆರೋಗ್ಯವಂತ ಕರ್ನಾಟಕ ಮಾಡಲು ಸಹಕರಿಸಿ. ಗಮನಿಸಿ, ಅನಾರೋಗ್ಯ ಹೊಂದಿರುವ ಅಥವಾ ಇತರೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವ ಮಕ್ಕಳು ಮತ್ತು ಹದಿಹರೆಯದವರಿಗೆ ಅಲ್ಬೆಂಡಜಾಲ್ ಮಾತ್ರೆ ನೀಡಲಾಗುವುದಿಲ್ಲ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬಳ್ಳಾರಿ. ಮತದಾರರ ಪಟ್ಟಿ ಪರಿಷ್ಕರಣೆ 18 ವರ್ಷ ಪೂರೈಸಿದಲ್ಲಿ ಮತದಾರರ ಹೆಸರು ಪರಿಶೀಲಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿ. ಪರಿಷ್ಕರಣೆ ಅಭಿಯಾನದತ್ತ ಭಾರತ ಚುನಾವಣಾ ಆಯೋಗ. ಭಾರತ ಚುನಾವಣಾ ಆಯೋಗ ಕರ್ನಾಟಕ. ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2021-22. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ಭಾರತ ಚುನಾವಣಾ ಆಯೋಗ ಕರ್ನಾಟಕ. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನೆದ ದೀಪಕ್ ಕಾರ್ ಸಾಗರ್. ಕೇಳಿದರೆ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2021-2022 ಈ ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಶೇಷ ಅಭಿಯಾನದ ಕುರಿತು ನಮ್ಮ ಜೊತೆಗೆ ಇವತ್ತು ಭಾರತ ಚುನಾವಣಾ ಆಯೋಗ ಕರ್ನಾಟಕದ ಹಿರಿಯ ಸಮಾಲೋಚಕರು ನಿವೃತ್ತ IAS ಅಧಿಕಾರಿ ಶ್ರೀಯುತ PS ವಸ್ತ್ರದ್ ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್, ಮೊದಲೇದಾಗಿ ಮತದಾರರ ಪಟ್ಟಿಯಲ್ಲಿ ಮತದಾರರ ಒಂದು ಹೆಸರನ್ನ ಸೇರಿಸಲು ಏನೇನು ಅರ್ಹತೆ ಇರಬೇಕು ಅಂತ ಹೇಳ್ತೀರಾ ಸರ್? ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕಾದ್ರೆ ಅವನು ಭಾರತೀಯನಾಗಿರ್ಬೇಕು, 18 ವರ್ಷ ಪೂರೈಸಿರ್ಬೇಕು ಮತ್ತು ಅವನು ಯಾವ್ದಾದ್ರು ಒಂದು ಸ್ಥಳದಲ್ಲಿ ನಿವಾಸಿಯಾಗಿರ್ಬೇಕು, ಅಂದ್ರೆ ಮಾತ್ರ ಅವನು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಆಗ್ತದೆ. ಸರ್, ಈ ಮತದಾರ ಪಟ್ಟಿಯಲ್ಲಿ ಯಾರು ಬೇಕಾದರೂ ಹೆಸರನ್ನ ನೋಂದಾಯಿಸಬಹುದಾ ಹೇಗೆ ಸರ್? ಈಗ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ತಾತ್ಕಾಲಿಕವಾಗಿ ಬಂದವರು ಅಥವಾ ಬೇರೆ ಬೇರೆ ಸ್ಥಳದಿಂದ ಇಲ್ಲಿ ಟೂರಿಸ್ಟ್ ಆಗಿ ಬಂದವರು ಅಥವಾ ಇಲ್ಲಿ ಟೆಂಪರರಿ ಆಗಿದ್ದು ಹೋಗೋರು ಅಂತವರಿಗೆಲ್ಲ ಮತದಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಆಗುದಿಲ್ಲ. ಆದ್ರೆ ಅದೇ ಸ್ಥಳದಲ್ಲಿ ಸುಮಾರು 6 ತಿಂಗಳಿಗಿಂತ ಮೇಲ್ಪಟ್ಟು ನಿವಾಸಿಯಾಗಿದ್ರೆ, ಅಲ್ಲಿಯೇ ಖಚಿತವಾಗಿ ವಾಸಿಸುತ್ತಿದ್ರೆ, ಅದನ್ನ ನಮ್ಮ ಸ್ಥಳೀಯ BLO ಬೂತ್ ಲೆವೆಲ್ ಆಫೀಸರ್ ಹೋಗಿ ಪರಿಶೀಲನೆ ಮಾಡಿ ದೃಢಪಡಿಸ್ಕೊಳ್ತಾರೆ ಅವನು ಅಲ್ಲಿಯೇ ವಾಸಿಯಾಗಿದ್ದಾನಂತ. ಅವನು 18 ವರ್ಷ ಆಗಿದ್ದಾನೆ ಇಲ್ಲ ಅಂತ ಏಜ್ ಪ್ರೂಫ್ ಕೂಡ ತಗೊಳ್ತಾನೆ. ಆಮೇಲೆ ಅವನು ಫೋಟೋ ತಗೊಂಡು ಮತ್ತೆ ಆ ಸ್ಥಳದಲ್ಲಿ ವಾಸ ಇದ್ದಾನಂತ ಖಚಿತಪಡಿಸಿಕೊಂಡ ಮೇಲೆ ಮಾತ್ರ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳಿಕ್ಕೆ ಅವಕಾಶವೇ ಮಾಡಿಕೊಡ್ತಾರೆ. ಕೇಳಿದ್ರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾರತ ಚುನಾವಣಾ ಆಯೋಗ ಕರ್ನಾಟಕದ ಜಂಟಿ ಮುಖ್ಯ ಚುನಾವಣಾಧಿಕಾರಿಗಳಾದ ಶ್ರೀಯುತ D. ಶಂಭುಭಟ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಏನ್ ಮಾಹಿತಿ ಕೊಡ್ತಾರೆ ಕೇಳೋಣ. ಈ ಒಂದು ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2022 ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2022 ಏನಿದೆ, ಇದು ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರು ಅಥವಾ ಮತದಾರರ ಯಾವುದೇ ರೀತಿಯ ಬದಲಾವಣೆ ಅಥವಾ ತೆಗೆದುಹಾಕುವ ಈ ಇದಕ್ಕೆ ಒಳಗೊಳ್ಳುವಂತಹ ಒಂದು ವ್ಯವಸ್ಥೆ. ಪ್ರತಿ ವರ್ಷ ಆಗಸ್ಟ್ನಿಂದ ಜನವರಿ ಈ ಮಧ್ಯದಲ್ಲಿ ಈ ಪರಿಷ್ಕರಣೆ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ಅರ್ಹ ಮತದಾರರಿಗೆ ಅಂದ್ರೆ ಯುವ ಮತದಾರರಿಗೆ ಅಥವಾ ಈಗ ಇರುವಂತಹ ಮತದಾರ ಪಟ್ಟಿಯಲ್ಲಿ ಇರುವಂತಹ ಮತದಾರರಿಗೆ ತಮ್ಮಲ್ಲಿರುವಂತಹ ಕುಂದುಕೊರತೆಗಳು, ಲೋಪದೋಷಗಳು ಹೆಸರಿನಲ್ಲಿ ವಿಳಾಸದಲ್ಲಿ ಹೆಚ್ಚು ಕಮ್ಮಿ ಆದಾಗ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ, ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನೆ ಬದಲಾದಾಗ ಅಥವಾ ಸ್ಥಳಾಂತರಗೊಂಡಾಗ ಅವರ ಮತದಾರ ಪಟ್ಟಿಯಲ್ಲಿ ಅಥವಾ ಮುಂದೆ ಹೋಗುವಂತಹ ಹೋದಂತಹ ಸ್ಥಳದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಈ ಪರಿಷ್ಕರಣೆ ಅವಕಾಶ ಆಗ್ತದೆ. ಮತ್ತೆ ಒಂದು ಕುಟುಂಬದಲ್ಲಿ ಯಾರು ಮೃತರಾದಾಗ ಆ ಸಂದರ್ಭದಲ್ಲಿ ಅಂತಹ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಬೇಕು. ಆ ಮೂಲಕ ಒಂದು ಸ್ವಚ್ಛ ಆರೋಗ್ಯ ಸಹಿತವಾದಂತಹ ಮತದಾರ ಪಟ್ಟಿ ಪ್ರತಿ ಸಲವೂ ತಯಾರಾಗಬೇಕು. ಇದರಿಂದಾಗಿ ಉತ್ತಮ ಮತದಾನ, ಚುನಾವಣೆ ಮತ್ತು ಈ ಪ್ರಕ್ರಿಯೆ ಒಳ್ಳೆ ರೀತಿ ನಡೀಬೇಕು ಹೇಳುವಂತಹದ್ದು ಇದರ ಉದ್ದೇಶ. ಮತದಾರರ ಪಟ್ಟಿಯಲ್ಲಿ ಮತದಾರರು ತಮ್ಮ ಹೆಸರನ್ನ ಪರಿಶೀಲನೆ ಮಾಡಿದಾಗ ಹೆಸರೇನಾದ್ರೂ ಆ ಪಟ್ಟಿಯಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಯಾವ ರೀತಿ ಒಂದು ಹೆಸರನ್ನ ಸೇರಿಸಬೇಕಾಗುತ್ತೆ? ಮೊದಲಾಗಿ ಮಾಡುವಾಗ ಹೆಸರು ಇರುವುದಿಲ್ಲ. ಹೊಸದಾಗಿ 18 ವರ್ಷ ಪೂರ್ವಕ್ಕೆ ಆದಾಗ ಅವರು ಚುನಾವಣೆ ಹೊರಡಿಸಿದಂತಹ ಹಲವು ಪೋರ್ಟಲ್ಗಳಿದಾವೆ. ಆ ಒಂದು ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಅಥವಾ ಲಿಖಿತ ರೂಪದಲ್ಲಿ ನಮೂನೆ ಆರನ್ನ ದಾಖಲಿಸಬೇಕಾದ್ರೆ ಒಂದು ಪೋರ್ಟಲ್ ಇದೆ, ಎಲೆಕ್ಟೋರಲ್ ಪೋರ್ಟಲ್ ಹೇಳ್ತಾರೆ ಅದಕ್ಕೆ, www.nvsp.in ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್, ಅಥವಾ ವೋಟರ್